ತುಂಬಾ ಆಸೆಯಾಗಿರುತ್ತೆ, ಕೇಳ್ಬೇಡಿ. ಫ್ರೀ ಫಾರಿನ್ ಟ್ರಿಪ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಈಗಲೇ ಮಾಡ್ತೇನೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಯಾಕೆ? ಇದು SMS ಸ್ಕ್ಯಾಮ್. ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಕದೀತಾರೆ. ಓ ಥ್ಯಾಂಕ್ಸ್ ಕಪ್ಪು, ಮಜಾವಾದೆ. ತಗೋ ನಿಮ್ಮ ಜಾಣತನಕ್ಕೆ ಪ್ರತಿಫಲ. RBI ಹೇಳುತ್ತೆ, ಸ್ಮಾರ್ಟ್ ಆಗಿರಿ, ಕೂಲ್ ಆಗಿರಿ. ಇದು ಆಕಾಶವಾಣಿ ಬೆಂಗಳೂರು. ಆಕಾಶವಾಣಿ ರಾಯಚೂರು FM ಕೇಂದ್ರ. ಸಮಯ 6:51. ರೈತ ಬಾಂಧವರಿಗೆಲ್ಲ ಶರಣ ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ರಾಯಚೂರು ತಾಲೂಕಿನ ಪೂರ್ತಿಪ್ಲಿ ಗ್ರಾಮದಲ್ಲಿ ಜರುಗಿದ ಕಾರ್ಯಕ್ರಮದ ಬಾನುಲಿ ವರದಿ. ಪ್ರಸ್ತುತಿ ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ರೈತ ಬಾಂಧವರೇ, ಕೃಷಿ ಸಂಕಲ್ಪ ಅಭಿಯಾನ 2025 ರಾಯಚೂರು ಜಿಲ್ಲೆಯಾದ್ಯಂತ ನಡೆಯುತ್ತಿದೆ. ಮುಖ್ಯವಾಗಿ ಪೂರ್ವ ಹಂಗಾಮಿಗೆ ಸಂಬಂಧಪಟ್ಟಂತೆ ಬೀಜಗಳ ಒಂದು ಆಯ್ಕೆಯಾಗಿರ್ಬೋದು, ಭೂಮಿಯ ಸಿದ್ಧತೆಯಾಗಿರ್ಬೋದು, ಜೊತೆಗೆ ರಸಗೊಬ್ಬರಗಳ ಪೂರೈಕೆಯ ಪ್ರಮಾಣ ಆಗಿರ್ಬೋದು, ಸರ್ಕಾರದ ಯೋಜನೆಗಳು, ಮುಖ್ಯವಾಗಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಕೃಷಿ ಹಾಗೂ ಕೃಷಿ ಸಂಬಂಧಿತ ಯೋಜನೆಗಳ ಮಾಹಿತಿಯನ್ನು ರೈತ ಬಾಂಧವರಿಗೆ ನೀಡುವ ಉದ್ದೇಶದಿಂದ ಈ ಕೃಷಿ ಸಂಕಲ್ಪ ಅಭಿಯಾನ 2025 ಜರುಗುತ್ತಿದೆ. ಇದೇ May 29-12 ನಡೆಯುವ ಈ ಕೃಷಿ ಸಂಕಲ್ಪ ಅಭಿಯಾನದಲ್ಲಿ ಹಳ್ಳಿ ಹಳ್ಳಿಗಳಿಗೂ ಕೂಡ ವಿಜ್ಞಾನಿಗಳ ತಂಡ, ಕೃಷಿ ಅಧಿಕಾರಿಗಳು ಮಾಹಿತಿಯನ್ನು ನೀಡುತ್ತಿದ್ದಾರೆ. ಈ ನಿಟ್ಟಿನಲ್ಲಿ ದಿನಾಂಕ 1/6/2025 ಅಂತಂದರೆ June 1 ರಾಯಚೂರು ತಾಲೂಕಿನ ಪುರುತಿಪ್ಲಿಯಲ್ಲಿ ICAR ಕೃಷಿ ವಿಜ್ಞಾನಿಗಳು ಜೊತೆಗೆ ಭಾರತೀಯ ತೋಟಗಾರಿಕಾ ಸಂಶೋಧನೆಯ ವಿಜ್ಞಾನಿಗಳು, ಕೃಷಿ ಇಲಾಖೆಯ ಅಧಿಕಾರಿಗಳು ಪೂರ್ವ ಮುಂಗಾರು ಹಾಗೂ ಮುಂಗಾರಿಗೆ ಸಂಬಂಧಪಟ್ಟಂತೆ ವಿವಿಧ ಮಾಹಿತಿಗಳನ್ನು ನೀಡಿದರು. ಈ ಸಂದರ್ಭದಲ್ಲಿ ರಾಯಚೂರಿನ ICAR ಕೃಷಿ ವಿಜ್ಞಾನ ಕೇಂದ್ರದ ಕೀಟ ವಿಜ್ಞಾನಿಗಳಾದಂತಹ ಡಾ ಶ್ರೀವಾಣಿ ಜಿಎನ್ ಅವರುಗಳು ಕೂಡ ಭಾಗವಹಿಸಿ ರೈತ ಬಾಂಧವರಿಗೆ ಪ್ರಾಸ್ತಾವಿಕವಾಗಿ ಈ ಕೃಷಿ ಸಂಕಲ್ಪ ಅಭಿಯಾನ 2025 ಕುರಿತು ಮಾಹಿತಿಯನ್ನು ನೀಡಿದರು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಶ್ರೀವಾಣಿ ಜಿಎನ್ ಅಂತ. ನಾನು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಲ್ಲಿ ಕೀಟಶಾಸ್ತ್ರ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಾವು ಪೂರ್ತಿಪ್ಲಿ ಗ್ರಾಮದಲ್ಲಿದ್ದೀವಿ. ಇವತ್ತು ನಾವು ಇಲ್ಲಿ ಬಂದಿರೋ ಉದ್ದೇಶ ಅಂತಂದರೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025. ಇದು 29 May June 12 ನಾವು ಜಿಲ್ಲೆಯ ವಿವಿಧ ಹಳ್ಳಿಗಳಲ್ಲಿ, ಅಂದರೆ ಸುಮಾರು 90 ಹಳ್ಳಿಗಳಲ್ಲಿ ಪ್ರತಿನಿತ್ಯ 6 ಹಳ್ಳಿಗಳನ್ನು ನಾವು ಕವರ್ ಮಾಡ್ತಾ ಇದ್ದೀವಿ. ಅಭಿಯಾನದಲ್ಲಿ ನಾವು ಮುಂಗಾರು ಪೂರ್ವ ಬಿತ್ತನೆಗಿಂತ ಮುಂಚೆ ಏನೇನು ಕ್ರಮಗಳು ತಗೋಬೇಕು ಅದರ ಕುರಿತು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಅದರ ಜೊತೆಗೆ ಬೀಜೋಪಚಾರದ ಕುರಿತಿರಬಹುದು, ಉತ್ತಮ ತಳಿಗಳ ಆಯ್ಕೆ ಕುರಿತಿರಬಹುದು, ಸಾಯಿಲ್ ಹೆಲ್ತ್ ಕಾರ್ಡ್ ಅಂದರೆ ಮಣ್ಣಿನ ಆರೋಗ್ಯ ಚೀಟಿಯ ಕುರಿತಿರಬಹುದು. ಆಮೇಲೆ ಈ ಅಭಿಯಾನದಲ್ಲಿ ನಾವು ವಿವಿಧ ಇಲಾಖೆಗಳನ್ನು ಜೊತೆಗೂಡಿಸ್ಕೊಂಡಿದ್ದೀವಿ. ಅಂದರೆ ಕೃಷಿ ಇಲಾಖೆ ಇರ್ಬೋದು, ಮೀನುಗಾರಿಕೆ ಇರ್ಬೋದು, ತೋಟಗಾರಿಕೆ ಇರ್ಬೋದು, ಪಶುಸಂಗೋಪನೆ ಇಲಾಖೆಗಳಿರ್ಬೋದು, ವಿವಿಧ ಇಲಾಖೆಗಳು ನಮ್ಮ ಸಹಯೋಗದೊಂದಿಗೆ ನಾವು ಈ ಅಭಿಯಾನವನ್ನು ನಡೆಸ್ಕೊಡ್ತಾ ಇದ್ದೀವಿ. ಇದರ ಜೊತೆಗೆ ಕೃಷಿ ಇಲಾಖೆಯವರು, ಬೇರೆ ಇಲಾಖೆಯವರು, ಕೇಂದ್ರ ಸರ್ಕಾರ ಇರಬಹುದು, ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಕುರಿತು ಸಹ ರೈತರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಯೋಜನೆಗಳು ಅಂತಂದರೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಇರಬಹುದು, ಸಿಂಚಾಯಿ ಯೋಜನೆ ಇರಬಹುದು, ಆಮೇಲೆ ಕಿಸಾನ್ ಮಾನ್ಧನ್ ಯೋಜನೆ ಇರಬಹುದು, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅಂತ ಇರಬಹುದು. ಅದರ ಜೊತೆಗೆ ನ್ಯಾಷನಲ್ ಮಿಷನ್ ಆನ್ ಆಯಿಲ್ ಸೀಡ್ಸ್ ಪಲ್ಸಸ್ ಅಂತಿದೆ. ಸೊ ಆ ಯೋಜನೆಗಳೆಲ್ಲನು ಕೇಂದ್ರ ಸರ್ಕಾರದ್ದಿರ್ಬೋದು, ರಾಜ್ಯ ಸರ್ಕಾರದ್ದಿರ್ಬೋದು, ಈ ಎಲ್ಲ ಯೋಜನೆಗಳ ಮಾಹಿತಿಯನ್ನು ಸಹ ನಾವು ಇಲ್ಲಿ ರೈತರಿಗೆ ಕೊಡ್ತಾ ಇದ್ದೀವಿ. ಅದರ ಜೊತೆಗೆ ರೈತರು ಈಗಾಗಲೇ ಮುಂಗಾರು ಪ್ರಾರಂಭವಾಗಿದೆ, ಅವರು ಬಿತ್ತನೆ ಕೈಗೊಳ್ತಾ ಇದ್ದಾರೆ, ಅವರಿಗೆ ಸಮಗ್ರವಾಗಿ ತಮ್ಮ ಬೆಳೆಗಳ ನಿರ್ವಹಣೆ ಕುರಿತು, ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಕುರಿತು, ಸಮಗ್ರ ಕೀಟ ಮತ್ತು ರೋಗಗಳ ನಿರ್ವಹಣೆ ಕುರಿತು, ಆಮೇಲೆ ಮಣ್ಣಿನ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದರ ಕುರಿತು ನಾವು ಮಾಹಿತಿಯನ್ನು ನೀಡ್ತಾ ಇದ್ದೀವಿ. ಸೊ ಇದು ಬರೀ ನಮ್ಮ ರಾಯಚೂರು ಜಿಲ್ಲೆ ಅಥವಾ ಕರ್ನಾಟಕ ರಾಜ್ಯ ಅಲ್ಲದೇ ಇಡೀ ಭಾರತದಲ್ಲಿ 700 ಹಳ್ಳಿಗಳಲ್ಲಿ ಸುಮಾರು 2,000 ವಿಜ್ಞಾನಿಗಳ ತಂಡಗಳು ರೈತರ ಹೊಲಗಳಲ್ಲಿ ಹೋಗ್ಬಿಟ್ಟು ನಾವು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಇದರಲ್ಲಿ ಸುಮಾರು 1.5-2 ಕೋಟಿ ರೈತರಿಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಭಾವಿಸ್ತಾ ಇದ್ದೀವಿ. ಸೊ ಇದೆಲ್ಲ ಮಾಹಿತಿಯನ್ನು ರೈತರು ಪಡೆದುಕೊಂಡು ತಮ್ಮ ಬೆಳೆಯನ್ನು ಚೆನ್ನಾಗಿ ಬೆಳೆದು ಬಿಟ್ಟು ತಮ್ಮ ಖರ್ಚನ್ನು ಕಡಿಮೆ ಮಾಡಿಕೊಂಡು ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಉಪಯೋಗ ಮಾಡಿಕೊಂಡು ಚೆನ್ನಾಗಿ ಆದಾಯವನ್ನು ಹೆಚ್ಚು ಮಾಡ್ಕೊತಾರೆ ಅಂತ ಭಾವಿಸ್ತಾ ಇದ್ದೀವಿ. ಧನ್ಯವಾದಗಳು. ನಂತರ ರಾಯಚೂರು ಜಿಲ್ಲೆಯ ನೋಡೆಲ್ ಅಧಿಕಾರಿಗಳಾದಂತಹ ಡಾಕ್ಟರ್ ಹರೀಶ್ ಕುಮಾರ್ ಇವರುಗಳು ಕೂಡ ಭಾಗಿಯಾಗಿ ಪೂರ್ತಿಪ್ಲಿ ಭಾಗದಲ್ಲಿ ಬೆಳೆಯುವ ವಿವಿಧ ಬೆಳೆ ಪದ್ಧತಿಗಳು, ಜೊತೆಗೆ ಮುಖ್ಯವಾಗಿ ಮೆಣಸಿನಕಾಯಿಯಲ್ಲಿ ಬರುವ ವಿವಿಧ ತಳಿಗಳ ಆಯ್ಕೆ, ಬೇಸಾಯ ಕ್ರಮಗಳು, ಹಾಗೆಯೇ ಬೀಜಗಳ ಲಭ್ಯತೆ ಹಾಗೂ ಸಮಗ್ರ ಕೃಷಿ ಪದ್ಧತಿ ಕುರಿತು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿದರು. IIHR ಅಂತ, ಭಾರತೀಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಅಂತ. ನಮ್ಮ ತಳಿಗಳಿಗೆಲ್ಲನೂ ಅರ್ಕ ಅಂತ ಹೆಸರು ಬರುತ್ತೆ. ಎಲ್ಲ ವೆರೈಟಿ ಮುಂದೆ ಅರ್ಕ ಅಂತ ಬಂದ್ಬಿಟ್ಟು ಮತ್ತೆ ಅದರ ತಳಿ ಹೆಸರು ಇರುತ್ತೆ. ನಮ್ಮಲ್ಲಿ ನಮ್ಮ ಸಂಸ್ಥೆ ಬಂದ್ಬಿಟ್ಟು ತೋಟಗಾರಿಕಾ ಬೆಳೆಗಳ ಬಗ್ಗೆ ಸಂಶೋಧನೆ ಮಾಡ್ತೀವಿ. ಈಗ ನಿಮ್ಮಲ್ಲಿ ಈ ಭಾಗದಲ್ಲಿ ಹೆಚ್ಚಿಗೆ ತೋಟಗಾರಿಕೆ ಬೆಳೆಗಳಿಲ್ಲ. ಒಂದು ತರಕಾರಿ ಬೆಳೆಯಲ್ಲಿ ಬಂದಾಗ ಮೆಣಸಿನಕಾಯಿ ಬರುತ್ತೆ, ಅದು ಬಿಟ್ಟರೆ ಅಂತ ಹೇಳ್ಕೊಳ್ಳೋ ಅಂತ ತೋಟಗಾರಿಕೆ ಬೆಳೆಗಳು ಅಲ್ಲಲ್ಲಿ ಸ್ವಲ್ಪ ಮಾವಿನ ತೋಪು ಇದಾವೆ, ಒಂದು ಸ್ವಲ್ಪ ನಿಂಬು ತೋಟಗಳು ಅಲ್ಲಲ್ಲಿ ಇದಾವೆ, ಬಿಟ್ಟರೆ ಹೆಚ್ಚಿನ ತೋಟಗಾರಿಕೆ ಬೆಳೆಗಳಿಲ್ಲ. ಆದರೂ ನಾನು ಇವತ್ತು ನಮ್ಮ ಸಂಸ್ಥೆ ಪರವಾಗಿ ಈ ಮೆಣಸಿನಕಾಯಿಯಲ್ಲಿ ಆಗಿರ್ಬೋದು ತುಂಬ ತಳಿಗಳು ನಮ್ಮಲ್ಲಿ ಅಭಿವೃದ್ಧಿಪಡಿಸಿದ್ದೀವಿ. ಈ ಭಾಗದಲ್ಲೂ ಸ್ವಲ್ಪ ಮಟ್ಟಿಗೆ ಮೆಣಸಿನಕಾಯಿ ಬೆಳೋದ್ರಿಂದ ಒಂದು ಸ್ವಲ್ಪ ಮಟ್ಟಿಗೆ ಮೆಣಸಿನ ತಳಿಗಳ ಬಗ್ಗೆ ನಾನು ಹೇಳ್ತೀನಿ. ಈ ಮೆಣಸಿನಕಾಯಿ ತಳಿಗಳಲ್ಲಿ ಬಂದಾಗ ಹಸಿ ಮೆಣಸಿನಕಾಯಿಗಳನ್ನು ಬೆಳೀತೀರಾ ಮತ್ತು ಒಣಮೆಣಸಿನಕಾಯಿಗೂ ಬೆಳೀತೀರಾ. ಹಸಿ ಮೆಣಸಿನಕಾಯಿ ಪರವಾಗಿ ಬಂದಾಗ ನಮ್ಮಲ್ಲಿ 2 ತಳಿಗಳು ಬಂದುಬಿಟ್ಟು 2 ಹಸಿ ಮೆಣಸಿನಕಾಯಿಗೂ ಅಷ್ಟೇ ಒಣಮೆಣಸಿನಕಾಯಿಗೂ ಅಷ್ಟೇ ಸೂಕ್ತವಾಗಿರುವಂಥ ತಳಿಗಳಿದ್ದಾವೆ. ಅದರಲ್ಲಿನೂ ಈ ಇತ್ತೀಚಿನ ಕಾಲದಲ್ಲಿ ಬಂದಾಗ ಈ ಥ್ರಿಪ್ಸ್ ಅನ್ನೋದು ಏನು ಸಮಸ್ಯೆ ಇದೆಯೋ, ಈ ಥ್ರಿಪ್ಸ್ ಸಮಸ್ಯೆ ಹೆಚ್ಚಾಗಿದೆ, ಅದರಿಂದ ಎಲೆ ಮುದುರು ರೋಗ ಬರುತ್ತೆ. ಈ ಥ್ರಿಪ್ಸ್ ಅನ್ನೋದು ಒಂದು ಹುಳ ಇರುತ್ತೆ, ಕಪ್ಪು ನುಸಿ ಟೈಪು, ಅದು ಬಂದುಬಿಟ್ಟು ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಹೋಗೋದ್ರಿಂದ ವೈರಸ್ಸು ಅದ್ರ ಜೊತೆ ಇನ್ನೊಂದು ಗಿಡಕ್ಕೆ ಹೋಗುತ್ತೆ. ವೈರಸ್ ತಾನಾಗಿ ತಾನು ಹೋಗ್ಲಿಕ್ಕೆ ತನಗೆ ಅವಕಾಶ ಇಲ್ಲ, ಯಾರಾದ್ರೂ ಕೊಂಡೊಯ್ಬೇಕು ಅದನ್ನ. ಈ ಥ್ರಿಪ್ಸ್ ಈಗ ಒಂದು ಗಿಡದಿಂದ ಒಂದು ಗಿಡಕ್ಕೆ ಹೋಗೋದ್ರಿಂದ ಅಲ್ಲಿ ರಸ ಇರಬೇಕಾದ್ರೆ ಈ ವೈರಸ್ನ ಇನ್ನೊಂದು ಗಿಡಕ್ಕೆ ಹಂಗೆ ತಲುಪ್ಸ್ಕೊಂಡು ಹೋಗುತ್ತೆ. ಈ ಥರದ ಸಮಸ್ಯೆ ಸ್ವಲ್ಪ ಮೆಣಸಿನಕಾಯಲ್ಲಿ ಹೆಚ್ಚಿಗೆ ಆಗಿದೆ ಒಂದು 2-3 ವರ್ಷದಿಂದ. ಇಲ್ಲೇ ಅಂತಲ್ಲ, ಹೆಚ್ಚಿಗೆ ಮೆಣಸಿನಕಾಯಿ ಬೆಳೆಯೋ ಜಾಗ ಏನಿದೆಯೋ ಗುಂಟೂರು ಆಗಿರ್ಬೋದು ಅಥವಾ ಈ ಕಡೆ ಸ್ವಲ್ಪ ಬ್ಯಾಡಿಗೆ ಕಡೆನೂ ಈ ಸಮಸ್ಯೆ ಹೆಚ್ಚಾಗಿದೆ. ಈ ಸಮಸ್ಯೆಗೆ ತಕ್ಕಂತೆ ನಮ್ಮಲ್ಲಿ ಕೆಲವೊಂದು ಹೈಬ್ರಿಡ್ಸ್ ಆಗಿರ್ಬೋದು ಅಭಿವೃದ್ಧಿಪಡಿಸಿದ್ದೀವಿ. ಅರ್ಕ ಮೇಘನ ಅನ್ನೋದೊಂದು ತಳಿ ಇದೆ ಒಣಮೆಣಸಿನಕಾಯಿಗೆ, ಇದನ್ನು ನಾವು ಸೂಟಬಲ್ ವೆರೈಟಿ ಅಂತ ಹೇಳ್ತೀವಿ, ಅರ್ಕ ಮೇಘನ ಅಂತ ಈ ತಳಿ. ಈ ತಳಿಯಲ್ಲಿ ಸುಮಾರು ನಾವು 25-30 ಕ್ವಿಂಟಾಲು ಇಳುವರಿ ಪಡೀಲಿಕ್ಕೆ ಅವಕಾಶ ಇರುತ್ತೆ. ನೀರಾವರಿ ಲೆಕ್ಕದಲ್ಲ ಮಳೆಯಾಶ್ರಿತ ಆದರೆ ಸುಮಾರು ಒಂದು 15-15 ಕ್ವಿಂಟಾಲು ಮಳೆಯಾಶ್ರಿತ, ನೀರಾವರಿ ಆದರೆ ನಿಮಗೆ ಸುಮಾರು 30 ಕ್ವಿಂಟಾಲ್ವರೆಗೂ ಇಳುವರಿ ಪಡೀಬೋದು. ಈ ತಳಿ ಜೊತೆಗೆ ಇನ್ನು ಮೆಣಸಿನಕಾಯಲ್ಲಿ ಇನ್ನೂ ಅದರ ಬೇರೆ ತಳಿಗಳೇನಿದೆ ಅಂತ ಹೇಳಿದ್ರೆ ಅರ್ಕ ಧೃತಿ ಅಂತ ಐತೆ, ಮತ್ತು ಇನ್ನೊಂದು ಅರ್ಕ ಖ್ಯಾತಿ ಅನ್ನೋ ಇನ್ನೊಂದು ತಳಿ ಇದೆ, ಅರ್ಕ ಹರಿತ ಅಂತ. ಈ 4 ತಳಿಗಳನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ ನಿಮ್ಮ ಭಾಗದಲ್ಲಿ ಈ ವಾತಾವರಣ ಏನಿದೆ ಸುಮಾರು 40 ಡಿಗ್ರಿವರೆಗೂ ಹೋಗುತ್ತೆ. ಒಂದು ಸ್ವಲ್ಪ ಮಳೆ ಆಶ್ರಿತನೂ ಇರೋದ್ರಿಂದ ಈ ತಳಿಗಳು ಈ ಭಾಗಕ್ಕೆ ಸೂಕ್ತವಾಗಿರ್ತವೆ. ರೈತರು ಯಾರಾದರೂ ಈ ತಳಿಗಳನ್ನ ತಗೋಬೇಕಂತಿದ್ರೆ ನಿಮಗೆ ಮೊದಲನೇ ಸರಿನೇ ಇದನ್ನ ಹಾಕಿ ಅಂದರೆ ನಿಮಗೂ ಹಾಕ್ಲಿಕ್ಕೂ ಹೆಂಗೆ ಬರುತ್ತೆ ಏನೋ ಅಂತ ನಿಮಗೂ ಇದಿರುತ್ತೆ. ಬೇಕಿದ್ರೆ ಯಾರಾದರೂ ಪ್ರಾಸ್ತಾವಿಕವಾಗಿ ಒಂದು 1/2 ಎಕರೆ 1 ಎಕರೆ ಹಾಕೋದಿದ್ರೆ ನಾನು ಬೀಜ ಇಲ್ಲಿಗೆ ಕಳಿಸ್ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ತೀನಿ. ಯಾರಾದರೂ ಒಬ್ರು ಹಾಕಿ ನೋಡಿ, ನಿಮ್ಗೆ ಚಲು ಬಂದು ಮಾರುಕಟ್ಟೆ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ಎಷ್ಟೇ ಚೆನ್ನಾಗಿ ಇಳುವರಿ ಬಂದರೂ ಮಾರುಕಟ್ಟೆಯಲ್ಲಿ ಅದಕ್ಕೆ ಬೇಡಿಕೆ ಇರಬೇಕು. ಈಗ ಯಾವ್ದಂದ್ರೆ ಅದು ಬಂದು 30 ಟನ್ 40 ಟನ್ ಬಂದ ಪ್ರಯೋಜನ ಇಲ್ರಿ. ಅದಕ್ಕೆ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದ್ರೇ ಅದಕ್ಕೆ. ಸೊ ಈಗ ನಾವು ಅಭಿವೃದ್ಧಿ ಪಡಿಸಿರೋ ತಳಿಗಳೇನಿದೆಯೋ, ಬ್ಯಾಡಗಿ ಮಾರುಕಟ್ಟೆ ಆಗಿರ್ಬೋದು, ಅದು ಗುಂಟೂರು ಮಾರುಕಟ್ಟೆಯಲ್ಲಿ ಆಗಿರ್ಬೋದು, ಈ ಸಿಂಜೆಂಟಾ ಸೀರೀಸ್ ಏನು ವೆರೈಟೀಸ್ ಇದೆ ತೇಜ ಸೆಗ್ಮೆಂಟು, ಆ ಸೆಗ್ಮೆಂಟಲ್ಲಿ ಸೂಟಬಲ್ ಆಗಿರುವಂಥ ವೆರೈಟಿ, ಕಲ್ಲರು ಅಷ್ಟೇ ಪಂಜೆನ್ಸಿನೂ ಅಷ್ಟೇ ಒಳ್ಳೆ ಸೂಕ್ತವಾಗಿರುವಂಥ ತಳಿಗಳು. ಒಬ್ಬರು ಇಬ್ಬರು ಯಾರಾದ್ರೂ 1/2 ಎಕರೆಯಲ್ಲಿ ಹಾಕಿ ನೋಡಿ, ನಿಮಗೆ ಸಮಾಧಾನ ಆದಮೇಲೆ ಹೆಚ್ಚಿನ ಮಟ್ಟಿಗೆ ನಾವು ಬೇಕಾದರೆ ಅದನ್ನು ನೀವೇ ತರಿಸ್ಕೋಬೋದು. ನಮ್ಮಲ್ಲಿರುವಂಥ ಎಲ್ಲ ಬೀಜಗಳನ್ನು ನಾವು ತಂತ್ರಜ್ಞಾನಗಳನ್ನು ರೈತರಿಗೆ ಭಾರತದಾದ್ಯಂತ ಕೊಡ್ತಿದ್ವಿ. ಇಲ್ಲಿಂದ ಹಿಡಿದು ಜಮ್ಮು ಕಾಶ್ಮೀರದವರೆಗೂ ಹಿಡಿದು ಮೇಘಾಲಯದಿಂದ ಹಿಡಿದು ಈ ಕಡೆ ಗುಜರಾತಿಂದ ಹಿಡಿದು ಎಲ್ಲ ಭಾಗಕ್ಕೂ ಆನ್ಲೈನ್ ಡೆಲಿವರಿ ಸಿಸ್ಟಮ್ ಇಟ್ಟಿದ್ದೀವಿ. ಯಾಕಂದರೆ ಅಲ್ಲಿ ಅಭಿವೃದ್ಧಿಪಡಿಸಿ ಅಲ್ಲೇ ಇಟ್ಕೊಂಡು ಪ್ರಯೋಜನ ಇಲ್ಲ, ರೈತರಿಗೆ ತಲುಪಿಸ್ಬೇಕು. ಆ ಉದ್ದೇಶದಿಂದ ಆನ್ಲೈನಲ್ಲಿ ಈಗೆಲ್ಲ ಜಮಾನ ಮನೆಗೆ ಇಲ್ಲಿಗೆ ಕೊರಿಯರ್ ಬರ್ತಾ ಇದೆ, ಇಲ್ಲಿಗೆ ಆರ್ಡರ್ ಮಾಡಿದ್ರೆ ಫ್ಲಿಪ್ಕಾರ್ಟ್ ಅಮೆಝಾನ್ ಬರೋ ಕಾಲ ಇದೆ. ಈ ಥರ ವಿಚಾರವಾಗಿ ನಾವು ಬೀಜಾನು ಅಷ್ಟೇ ರೈತರಿಗೆ ಎಲ್ಲ ಕಡೆ ತರಿಸ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಆನ್ಲೈನಲ್ಲಿ ಒಂದು ಪೋರ್ಟಲ್ ಐತೆ, ಅಥವಾ ಈಗೆಲ್ಲ ವಾಟ್ಸಪ್ ಜಮಾನ ಐತೆ, ಒಂದು ಫೋನ್ ಐತೆ, ಒಂದು ಫೋನ್ ಮಾಡಿರಿ ನಮ್ಗೆ ನೋಡ್ರಿ, ಅರ್ಕ ಮೇಘನ ಮೆಣಸಿನ್ಕಾಯಿ ಬೀಜ 1/2 ಎಕರೆಗೆ ಬೇಕ್ರಿ, 50 ಗ್ರಾಮ್ ಬೇಕ್ರಿ ಅಂತ ಹೇಳಿದ್ರೆ ನಿಮ್ಮ ಹೆಸರು ಕೇಳ್ತಾರೆ, ನಿಮ್ಮ ಒಂದು ಪೂರ್ತಿ ವಿಳಾಸ ಕೇಳ್ತಾರೆ, ಅದ್ರ ಜೊತೆ ಫೋನ್ ನಂಬರ್ ಕೇಳ್ತಾರೆ, ನಿಮಗೆ ಆನ್ಲೈನಲ್ಲಿ ನಿಮ್ಗೆ ಒಂದು ಮೆಸೇಜ್ ಕಳಿಸ್ತಾರೆ ರೀ, ಆ ಅಮೌಂಟ್ ಮೊತ್ತ ಏನಿದೆಯೋ ಅಷ್ಟು ಮಾತ್ರ ಪೇಮೆಂಟ್ ಅದರಲ್ಲಿ ಬರುತ್ತೆ. ಕ್ಯೂ ಆರ್ ಕೋಡ್ ಮುಖಾಂತರ ಈಗ ಫೋನ್ ಪೇ ಗೂಗಲ್ ಪೇ ಐತೆ, ಇಲ್ಲಿ ಮಾಡಿದ ಕೂಡಲೇ ನಿಮ್ಗೆ ಅಲ್ಲಿ ಕನ್ಫರ್ಮೇಶನ್ ಇಮಿಡಿಯೇಟ್ ಹೇಳ್ತಾರೆ, ಒಂದು ವಾರದಲ್ಲಿ ಪೋಸ್ಟ್ ಆಫೀಸ್ ಮುಖಾಂತರ ಬೀಜ ಇಲ್ಲಿಗೆ ತಲುಪಿಸ್ತೀವಿ. ಇದು ಬಂದ್ಬಿಟ್ಟು ಬೀಜದ ವಿಚಾರವಾಗಿ. ಇದೇ ಥರ ಮೆಣಸಿನ್ಕಾಯಿ ಅಂತ ಹೇಳಿದ್ಮೇಲೆ ನಾವು ಸುಮಾರು ಈಗ ಗೊಬ್ಬರ ಹಾಕ್ತೀವಿ, ಎಣ್ಣೆ ಹಾಕ್ತೀವಿ, ಅದರಲ್ಲಿ ಎಲ್ಲ ಬೆಳೆಗಳಿಗೂ ತಕ್ಕಂತೆ ಸೂಕ್ಷ್ಮ ಪೋಷಕಾಂಶಗಳು ತುಂಬ ಮುಖ್ಯ. ಮೆಣಸಿನ್ಕಾಯಲ್ಲೂ ಅಷ್ಟೇ, ಸೂಕ್ಷ್ಮ ಪೋಷಕಾಂಶಗಳಿಗೆ ಬಂದಾಗ ಎಲೆ ಸ್ವಲ್ಪ ಬಿಡಿಸ್ಕೊಂಡಿರುತ್ತೆ ರೀ, ಸರಿಯಾಗಿ ಗ್ರೋತ್ ಎಳೆ ಬಿಡಿಸ್ಕೊಂಡಿದೆ ಅಂತ ಹೇಳಿದ್ರೆ ಗಿಡ ಚೆನ್ನಾಗಿ ಅಭಿವೃದ್ಧಿ ಆಗಲ್ಲ, ಹೂ ಚೆನ್ನಾಗಿ ಕಚ್ಚಲ್ಲ ಅಂತ ಹೇಳ್ತಿರ್ತೀರ. ಆದರೆ ಉದುರು ಇರುತ್ತೆ, ಎಲೆ ಹೂ ಎಲ್ಲ ಉದುರೋಗ್ತಿರುತ್ತೆ, ಅಥವಾ ಸಣ್ಣದಾಗಿ ಕಾಯಿ ಆದ್ಮೇಲೂ ಉದುರೋಗ್ತಿರುತ್ತೆ. ಈ ಥರದ ಸಮಸ್ಯೆಗಳಿಗೂ ಸೂಕ್ಷ್ಮ ಪೋಷಕಾಂಶಗಳು ತುಂಬ ಮುಖ್ಯ. ಈ ಸೂಕ್ಷ್ಮ ಪೋಷಕಾಂಶಗಳನ್ನ ಏನೇನು ಬೇಕು ಮೆಣಸಿನ್ಕಾಯಿ ಬೆಳೆಗೆ ಅಂತ ನೋಡಿ ಅದಕ್ಕೂ ತರಕಾರಿ ಸ್ಪೆಷಲ್ ಅನ್ನೋದು ಒಂದು ಪ್ರಾಡಕ್ಟ್ ತಯಾರು ಮಾಡಿದ್ವಿ. ಸುಮಾರು 9 ಸೂಕ್ಷ್ಮ ಪೋಷಕಾಂಶಗಳು ಅದರಲ್ಲಿ ಲಭ್ಯ ಇರುತ್ತೆ. ರೇಟು ಅಷ್ಟೇ, ಇವೆಲ್ಲನೂ ಅಂಥ ರೇಟ್ ಇಲ್ಲ. ಮೆಣಸಿನ್ಕಾಯಿ ಬೀಜ ಸುಮಾರು 6,000-7,000 ರೂಪಾಯಿ ಕಮ್ಮಿ 100 ಗ್ರಾಮ್ ಬರೋದಿಲ್ಲ ಆಚೆ. ನಮ್ಮಲ್ಲಿ 3,000 ರೂಪಾಯಿ ಹೈಬ್ರಿಡ್ಸು, ನಾವು ತಯಾರಿ ಮಾಡಿರುವಂಥ ಸೀಡ್ಸು ಅಷ್ಟೇ ವಿಜ್ಞಾನಿಗಳ ಅವ್ರ ಅಂಡರಲ್ಲಿ ನೋಡಿ ಇದನ್ನು ಅಭಿವೃದ್ಧಿಪಡಿಸಿ ಆ ಬೀಜನ ರೈತರಿಗೆ ಹೊಲಗಳಿಗೆ ಬಳಸಿ ಅಲ್ಲಿಂದ ಟೆಸ್ಟ್ ಮಾಡಿಸಿ 99% ಜರ್ಮಿನೇಷನ್ ಇರುತ್ತೆ, ಜೆನೆಟಿಕ್ ಪ್ಯೂರಿಟಿನ ಒಳ್ಳೆ ಪ್ಯೂರಿಟಿ ಇರುತ್ತೆ, ಆ ಥರದ ಬೀಜನ ರೈತರಿಗೆ ತಲುಪಿಸ್ತೀವಿ. ಈ ಪ್ರಾಡಕ್ಟು ವೆಜಿಟೇಬಲ್ ಸ್ಪೆಷಲ್ ಅಥವಾ ತರಕಾರಿ ಸ್ಪೆಷಲ್ ಏನಿದೆಯೋ ಇದು ಕೂಡ ಅಷ್ಟೇ ನಮ್ಮಲ್ಲೇ ಅಭಿವೃದ್ಧಿಪಡಿಸಿ ಈಗ ಸುಮಾರು ಜನ ಯುವಕರು ಇದ್ದಾರೆ. ಈ ವೆಜಿಟೇಬಲ್ ಸ್ಪೆಷಲ್ ಎಲ್ಲ ತರಕಾರಿ ಇದರಲ್ಲೂ ಬೆಳೆಗಳಲ್ಲೂ ಯೂಸ್ ಮಾಡ್ಬೋದು. ಇದನ್ನು ಯಾವ ಥರ ತಯಾರಿ ಮಾಡೋದು ಅನ್ನೋದು ನಾವು ಯುವಕರಿಗೆ ಹೇಳ್ಕೊಟ್ಟಿದ್ದೀವಿ. ಸುಮಾರು ಜನ 1,200 ಜನ ಯುವಕರು ಈ ಪ್ರಾಡಕ್ಟ್ನ ತಗೊಂಡು ಅವ್ರು ತಯಾರಿ ಮಾಡಿ ರೈತರಿಗೆ ಕೊಡ್ತಿದ್ದಾರೆ. ಯುವಕರಿಗೂ ಒಂದು ಉಪಾಧಿ ಆಯಿತು, ರೈತರಿಗೂ ಈಗ ನಮ್ಮಲ್ಲಿ ನಾವು ಅಭಿವೃದ್ಧಿ ಪಡಿಸಿದ್ದೀವಿ, ನಾವು ಭಾರತದಾದ್ಯಂತ ಅದನ್ನು ಕೊಡ್ಲಿಕ್ಕೆ ಆಗಲ್ಲ, ನಮ್ಮ ಕೆಲಸ ಅಭಿವೃದ್ಧಿ ಪಡಿಸ್ತೀವಿ ಅದನ್ನ ರೈತರ ಮಟ್ಟಕ್ಕೆ ತಲುಪಿಸೋದಕ್ಕೆ. ಈ ಥರದ್ದು ನೋಡಿ ಯುವಕರು ಮುಂದೆ ಬಂದು ತಾವು ಇದ್ರ ಲೈಸೆನ್ಸ್ ತಗೊಂಡು ಅವರು ಇದನ್ನ ಹೆಚ್ಚಿನ ಮಟ್ಟದಲ್ಲಿ ತಯಾರಿ ಮಾಡಿ ಭಾರತದಾದ್ಯಂತ ಇವತ್ತು ತಲುಪಿಸ್ತಿದ್ದಾರೆ. ಸೊ ಆ ಥರದ ಪ್ರಾಡಕ್ಟ್ 180 ರೂಪಾಯಿ 1 ಕೆಜಿ ಆಗುತ್ತೆ ರೀ. ಇದು ತರಕಾರಿ ಸ್ಪೆಷಲ್ಲು 180 ರೂಪಾಯಿ 1 ಕೆಜಿ. ನಿಮಗೆ ಒಂದು ಸಲ ಸ್ಪ್ರೇ ಮಾಡಬೇಕಾದ್ರೆ 1 ಲೀಟರ್ಗೆ 5 ಗ್ರಾಮ್ ಸಾಕ್ರಿ. ನೀವು ಎಷ್ಟು ಒಂದು 200 ಲೀಟರ್ ಹಾಕ್ತಿರ್ರಿ 1 ಎಕರೆಗೆ. ಈ ಬ್ಲ್ಯಾಕ್ ಥ್ರಿಪ್ಸ್ಗೆ ಆ ತಳಿ ಏನಿದೆಯೋ ಆ ತಳಿಯಲ್ಲೇ ರೋಗ ನಿರೋಧಕ ಶಕ್ತಿ ಅಭಿವೃದ್ಧಿ ಪಡಿಸಿದೀವಿ ನಾವು. ತಳಿಯಲ್ಲೇ ರೋಗ ನಿರೋಧಕ ಶಕ್ತಿ ಇದೆ. ಈಗ ಏನಂತ ಹಂಗಂತೇಳಿ 100ಕ್ಕೆ 100 ಬರಲ್ಲಂಗೆ ಅಂತ ನಾ ಹೇಳಲ್ಲ. ಸುಮಾರು 70% ಆ ನುಸಿ ಏನು ಬರ್ತದೋ ಆ ನುಸಿ ಕಂಟ್ರೋಲ್ ಆಗ್ತದೆ. ಆ ಎಲೆ ಮುದುರು ರೋಗ ವೈರಸ್ ಐತಲ್ರಿ, ಆ ವೈರಸ್ಗೂ ಅಷ್ಟೇ ಕಂಟ್ರೋಲ್ ಐತ್ರಿ. ಆ ವೈರಸ್ಸಲ್ಲಿ ನೋಡಿ ಇಲ್ಲಿ ಯಜಮಾನ್ರು ಹೇಳ್ತಾರೆ ಜಮಿನಿ ವೈರಸ್ ಅಂತ. ಎಲ್ಲರೂ ವೈರಸ್ ಅಂದರೆ ವೈರಸ್ ಅಂದ್ಕೋತಾರೆ. ವೈರಸ್ಸಾಗಿ ನಮ್ಮಲ್ಲಿ 100 ಜನಕ್ಕೆ 100 ಹೆಸರು ಇದ್ದಂಗೆ ವೈರಸ್ಸಲ್ಲಿ 100 ಹೆಸರು ಇದ್ದಾವೆ. ಮೊದಲು ಏನಿತ್ತು ಅಂದರೆ ಒಂದೇ ಒಂದು ಯಾವುದೋ ಅಂದರೆ ಈಗ ನಮಗೆಲ್ಲನೂ ನಮ್ಮ ಕಡೆ ಎಲ್ಲನೂ ಗುಮ್ಮಳಕಾಯಿ ಅವು ಇವು ಇರ್ತಲ್ರಿ, ಅದರಲ್ಲಿ ಇದ್ದಿದ್ದು ವೈರಸ್ ಹೆಚ್ಚು ಪ್ರಮಾಣವಾಗಿ ಅಟ್ಯಾಕ್ ಆಗ್ತಿತ್ತು. ಈಗ ಅದರಲ್ಲಿ ಜಮಿನಿ ಐತೆ 150 ಇದ್ದಾವೆ ಹೆಸರುಗಳು ಅದರಲ್ಲೂ. ಯಾಕಂದರೆ ನಾವು ಒಂದು ದೊಡ್ಡ ಮದ್ದು ಒಂದು ಕಂಟ್ರೋಲ್ ಆಗ್ತದೆ, ಇನ್ನೊಂದು ಕಂಟ್ರೋಲ್ ಆಗಲ್ಲ. ಹಾಗಾಗಿ ಆ ಡೈವರ್ಸಿಟಿ ಇರೋದ್ರಿಂದ ಈ ತಳಿಗಳು ತನ್ನಲ್ಲೇ ರೋಗ ನಿರೋಧಕ ಶಕ್ತಿ ಇದೆ. ಜೊತೆಗೆ ಈ ತರ ತರಕಾರಿ ಸ್ಪೆಷಲ್ ಆಗಿರ್ಬೋದು, ಈಗ ಎಲ್ಲರಿಗೂ ಸ್ಟಿಕ್ಕಿ ಟ್ರ್ಯಾಪ್ ಅಂತೀವಿ, ಗಮ್ ಶೀಟ್ಗಳು ನೋಡಿರ್ತೀರ, ಹೆಚ್ಚಿಗೆ ಈ ಥ್ರಿಪ್ಸ್ ಬಂದ್ಬಿಟ್ಟು ನೀಲಿ ಮತ್ತು ಬಿಳಿ ಬಣ್ಣದ್ದು ಹೆಚ್ಚಿಗೆ ಅದಕ್ಕೆ ಅಟ್ಯಾಕ್ಟ್ ಆಗುತ್ತೆ. ಇವೆಲ್ಲ ಬಂದಾಗ ಆ ಗಮ್ಮಿಗೆ ಮೆತ್ಕೊಳ್ತವೆ, ಸ್ವಲ್ಪ ಮಟ್ಟಿಗೆ ಅಲ್ಲೂ ಕಂಟ್ರೋಲ್ ಆಗುತ್ತೆ. ಈಗ ನಾವೆಲ್ಲ ಮೆಣಸಿನ್ಕಾಯಿ ಹಾಕಿ ಸುತ್ತಮುತ್ತ ಒಂದು ಎರಡು ಮೂರು ಲೈನು ನೀವು ಜೋಳ ಹಾಕಿದ್ದ ಅದರಲ್ಲಿ ಅಲ್ಲೊಂದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಈ ಸ್ಟಿಕ್ಕಿ ಟ್ರ್ಯಾಪ್ ಸ್ವಲ್ಪ ಮತ್ತೆ ಕಂಟ್ರೋಲ್ ಆಗುತ್ತೆ. ಈ ತಳಿಯಲ್ಲೇ ರೋಗ ನಿರೋಧಕ ಶಕ್ತಿ ಇದೆ. ಅಲ್ಲೊಂದು ಸ್ವಲ್ಪ ನಾವು ಏನು ಕೆಮಿಕಲ್ ಯೂಸ್ ಮಾಡ್ತೀವಿ ಈ ಕೆಮಿಕಲ್ ಹೊಡಿಲಿಕ್ಕೆ, ಅದರಲ್ಲಿ ಸುಮಾರು ಮಟ್ಟಿಗೆ ನಮ್ಗೆ ಒಂದು 70% ಕಮ್ಮಿ ಖರ್ಚಾಗುತ್ತೆ. ತಳಿನೂ ಹೆಚ್ಚು ಇಳುವರಿ ಕೊಡುತ್ತೆ. ಮಾರುಕಟ್ಟೆಯಲ್ಲೂ ಬೇರೆ ಏನು ತಳಿ ಇದೆಯೋ ಅದಕ್ಕೆ ಬೇಕಾದಂಥ ಬೇಡಿಕೆನೂ ಇರುತ್ತೆ. ಈ ಥರದ ಕೆಲವನ್ನು ಅಳವಡಿಸ್ಕೊಳ್ಳೋದ್ರಿಂದ ಮೆಣಸಿನಕಾಯಲ್ಲಿ ಒಂದು ಸ್ವಲ್ಪ ಹೆಚ್ಚಿಗೆ ಇಳುವರಿ ಆಗಿರ್ಬೋದು. ನೀಲಿ ಆಕಾರದ್ದು, ಇನ್ನೊಂದು ಬಿಳಿ ಬಣ್ಣದ್ದು, ಈ ನೀಲಿಯದು ಬಿಳಿಯದು, ಈ ಎಲ್ಲೋನೂ ಇದ್ದಾವೆ. ಆ ಬಣ್ಣಗೆ ಅವುಗಳಿಗೆ ಅಟ್ರ್ಯಾಕ್ಟ್ ಆಗುತ್ತೆ. ಈಗ ನಮ್ಮಲ್ಲಿ ನಿಮ್ಗೆ ಯಾವ ಕಲರ್ ಶರ್ಟ್ ಇಚ್ಛೆ ಅಂದರೆ ನಂಗೆ ಈ ಕಲರ್ ಇಷ್ಟ ಅಂತೀವಿ, ಆ ಥರ ಹುಳುಗಳಲ್ಲೂ ಸೆಲೆಕ್ಟೆಡ್ ಕಲರ್ಸ್ಗೆ ಅಟ್ರ್ಯಾಕ್ಟ್ ಆಗುತ್ತೆ. ಅದರಲ್ಲಿ ಮೋಹಕ ಬಲೆಗಳನ್ನು ಇದ್ದಾರೆ, ಆ ಥರದ್ದು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಆಗುತ್ತೆ. ಬರೀ ಎಣ್ಣೆ ಹೊಡಿಯೋದ್ರಿಂದನೇ ಸುಮ್ಮನೆ ಖರ್ಚಾಗುತ್ತೆ ಹೊರತು, ಇವ್ರು ಹೇಳ್ದಂಗೆ ಜಮ್ನಿ ವೈರಸ್ಸು ಎಲ್ಲ ರೆಸಿಸ್ಟೆನ್ಸ್ ಬೆಳ್ಕೊಬಿಟ್ಟವ ಅದಕ್ಕೆಲ್ಲನು. ಈಗ ನಿಮ್ಮ ಅಪ್ಪ ಒಂದು 3-4 ಏಟು ಹೊಡೆದಾಗ ಇನ್ನ ಹೊಡಿ ಪರವಾಗಿಲ್ಲ ನಂಗೆ ಅಂತಾರೆ ಮಗ, ಅದು ಆ ಥರ ಮೊಂಡುತನ ಬಂದ್ಬಿಡುತ್ತೆ. ಅದಕ್ಕೂ ರೆಸಿಸ್ಟೆನ್ಸ್ ಆ ಥರ ಬಂದಾಗಿದೆ. ಈ ಥರದ ಮಟ್ಟ ಸ್ವಲ್ಪ ಯೂಸ್ ಮಾಡ್ತಾಗ ನಾವು ಸ್ವಲ್ಪ ಮಟ್ಟಿಗೆ ಕಂಟ್ರೋಲ್ ಬರುತ್ತೆ. ಈ ಬೇರೆ ಹಣ್ಣು ಬೆಳೆಗಳು ಯಾರಾದರೂ ನಿಂಬು ಆಗಿರ್ಬೋದು ಮಾವು ಬೆಳೆಯೋದಾಗಿದೆ, ಅದರಲ್ಲೂ ಅಷ್ಟೇ ನಿಂಬು ಮತ್ತು ಮಾವಿನ ಬೆಳೆಗಳು ಸುಮಾರು ಒಂದು 15-25% ಹೆಚ್ಚಿನ ಇಳುವರಿಗೋಸ್ಕರ ಮಾವಿಗೇನು ಬೇಕಾಗಿದೆ ಪೋಷಕಾಂಶಗಳು ಅದನ್ನ ಐಡೆಂಟಿಫೈ ಮಾಡಿ ಅದ್ರಿಗೂ ಪ್ರಾಡಕ್ಟ್ಸ್ ಇದ್ದಾವೆ. ಇದನ್ನ ತರಿಸ್ಕೊಳ್ಳಿಕ್ಕೆ ನಮ್ಮ ಸಂಸ್ಥೆಯಿಂದ ಫೋನ್ ನಂಬರ್ ಆಗಿರಿ, ಯಾರಾದರೂ ಮೆಣಸಿನ್ಕಾಯಿ ನಾವು ಟ್ರೈ ಮಾಡ್ತೀವಿ ಅಂತ ಹೇಳಿದ್ರೆ ನನ್ನ ನಂಬರ್ ಡೈರೆಕ್ಟ್ ತೊಗೊಳ್ಳಿ, ನನಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ನಾಳಿದ್ದು ಆಫೀಸ್ಗೆ ಹೋಗ್ತೀನಿ, ನಾನು ನಿಮ್ಗೆ ವಾಪಸ್ ಇಳಿಸಿ ಯಾರಾದರೂ ಒಂದು 2-3 ಟ್ರೈಲ್ ಅರ್ಧ ಎಕರೆ ಮಾಡ್ತೀನಿ ಅಂದರೆ ಮೆಣಸಿನ್ಕಾಯಿ ತಳಿ ಕಳಿಸ್ಕೊಡ್ತೀನಿ. ನನ್ನ ನಂಬರ್ ಸೇವ್ ಮಾಡ್ಕೊಳ್ಳಿ, 8971-330-141. ಇನ್ನೊಮ್ಮೆ ಹೇಳ್ತೀನಿ, 8971-330-141. ನನಗೆ ಮಾಡಿ, ನಾನು ನಿಮ್ಗೆ ತಲುಪಿಸೋದಕ್ಕೆ ಅಟ್ಲೀಸ್ಟ್ ಒಂದು 3 ಜನ ಮಾಡಿದ್ರೆ ನಿಮ್ಗೆ ಚೆನ್ನಾಗಿ ಬಂದರೆ ಇನ್ನೂ 30 ಜನ ಮಾಡ್ತೀವಿ. ಈಗ ಧೃತಿ ಅಂತ ಹೇಳಿದೆ, ಖ್ಯಾತ ಅಂತ ಹೇಳಿದೆ, ಹರ್ತಿ ಅಂತ ಹೇಳಿದೆ. ಇವುಗಳಲ್ಲಿ ಹಸಿ ಮೆಣಸಿನಕಾಯಲ್ಲಿ ಖಾರ ಹೆಚ್ಚಿಗಿರೋದು ಬಂದುಬಿಟ್ಟು ಹರಿತ ಅಂತ, ಮೀಡಿಯಂ ಖಾರ ಬಂದುಬಿಟ್ಟು ಖ್ಯಾತಿ ಅಂತ. ಈ ಧೃತಿ ಅನ್ನೋದನ್ನೂ ಖಾರ ಚೆನ್ನಾಗೇ ಇರುತ್ತೆ. ನಿಮಗೆ ಮಾರ್ಕೆಟಲ್ಲಿ ಸಿಂಜೆಂಟ 5043 ಅನ್ನೋ ತೇಜ ಸೆಗ್ಮೆಂಟ್ ಅಂತಿರೋ ಆ ತೇಜ ಸೆಗ್ಮೆಂಟ್ಗೆ ಬರ್ತಾವ್ರಿ ಈ ತಳಿಗಳೆಲ್ಲ. ಒಣಮೆಣಸಿನ್ಕಾಯಿಗಾದರೆ ಸುಮಾರು ನಿಮಗೆ 25-30 ಕ್ವಿಂಟಾಲ್ ಇಳುವರಿ ನೀರಾವರಿ ಲೆಕ್ಕದಲ್ಲಾದರೆ, ಒಂದು 15-18 ಕ್ವಿಂಟಾಲು ನೀ ಮಳೆ ಆಶ್ರಿತ ಆದರೆ. ಇಲ್ಲರಿ, ಆದಷ್ಟು ನಾವು ರೆಕಮೆಂಡ್ ಏನು ಮಾಡ್ತೀವಿ ಅಂದರೆ ಡೈರೆಕ್ಟ್ ಬಿತ್ತೋದಕ್ಕಿಂತನೂ ನಾವು ನರ್ಸರಿ ಮಾಡ್ಕೊಳ್ಳೋದು ಮುಖ್ಯ. ನರ್ಸರಿನೂ ಓಪನ್ ಫೀಲ್ಡ್ ಮಾಡ್ಕೋಬಾರ್ದು, ಯಾಕಂದರೆ ವೈರಸ್ ಏನಿದೆಯೋ ಗಿಡದ ನರ್ಸರಿ ಸ್ಟೇಜಿಂದನೇ ಶುರುವಾಗುತ್ತೆ. ಒಂದು ಸ್ವಲ್ಪ ನಾವು ಶೇಡ್ ನೆಟ್ ಅಂತೀವಲ್ರಿ, ಆ ಥರದ್ದು ನೈಲಾನ್ ನೆಟ್ ಮುಖಾಂತರ ಒಂದು ಸ್ವಲ್ಪ ಕವರ್ ಮಾಡಿಕೊಂಡು ಮೇಯ್ನ್ ಗಿಡ ಚೆನ್ನಾಗಿದ್ದರೆ ಮತ್ತೆ ಅದು ಬೆಳೆದಾಗ ಚೆನ್ನಾಗಿರ್ತದೆ. ನರ್ಸರಿ ಸ್ಟೇಜಲ್ಲೇ ವೈರಸ್ ಅಫೆಕ್ಟ್ ಆಗಿದೆ ಅಂತ ಹೇಳಿದ್ರೆ ನಿಮಗೆ ಮುಂದಿನ ನಿಮಗೆ 1-2 ಕಟಾವಲ್ಲೇ ಹಸಿಮೆಣಸಿನ್ಕಾಯಿನ ಖಾಲಿ ಆಗೋಗುತ್ತೆ. ಹಸಿಮೆಣಸಿನ್ಕಾಯಿ ಇಳುವರಿ ಇದರದ್ದು ಸುಮಾರು 80-100 ಕ್ವಿಂಟಾಲ್ವರೆಗೂ ಬರ್ತದೆ ನಮ್ಮ ತಳಿಗಳದ್ದು. ನಾವು ಮಳೆ ಆಶ್ರಿತ ಆದರೆ ಸುಮಾರು ಒಂದು 50-60 ಕ್ವಿಂಟಾಲ್ ಬರ್ತದೆ. ಮಳೆ ಆಧಾರಿತನೂ ನಿಮಗೆ ಭಾಗಕ್ಕೆ ಸೂಕ್ತವಾಗಿದ್ದಾವೆ. ಸರಿ, ಹೋಗಿ ಒಂದು ಎಕರೆಗೆ ನಿಮಗೆ ಸುಮಾರು 100 ಗ್ರಾಮ್ ಬೀಜ ಬೇಕಾಗುತ್ತೆ ರೀ. ನಮ್ಮದು ಸೀಡ್ ಪ್ರೊಡಕ್ಷನ್ಗೆ ಅಗ್ರಿಮೆಂಟ್ ಇದೆ ರೀ. ಅಗ್ರಿಮೆಂಟ್ ಯಜಮಾನರು ಕೇಳ್ತಿದ್ರು ಅಗ್ರಿಮೆಂಟ್ ಇದೆಯಾ ಅಂತ. ನಮ್ಮ ಬೀಜ ನಿಮಗೆ ಕೊಟ್ಟು ನೀವು ಅದನ್ನ ಬೀಜ ಮಾಡಿ ನಮ್ಗೆ ವಾಪಸ್ ಕೊಡೋದಕ್ಕೆ ಅಗ್ರಿಮೆಂಟ್ ಇದೆ ರೀ. ಆಸಕ್ತರಿರೋರು ಬೇಕಿದ್ರೆ ಆ ಅಗ್ರಿಮೆಂಟಲ್ಲಿ ಸೀಡ್ ಪ್ರೊಡಕ್ಷನ್ ಅಂತೀವಲ್ಲ ಬೀಜೋತ್ಪಾದನೆ, ಅದಕ್ಕೋಸ್ಕರನೂ ಇದೆ. ಈಗ 1-4 ವರ್ಷದಿಂದ ಬ್ಯಾಡಗಿ ಮಾರ್ಕೆಟ್ಗೆ ಹೋದಾಗ ನೀವು ಸುತ್ತಮುತ್ತ ಸ್ಟೋರೇಜ್ಗಳು ಎಷ್ಟಿದ್ವು ಏನಾದರೂ ಐಡಿಯಾ ಇದೆ? ಈಗ 4-5 ವರ್ಷದಿಂದ ಕೋಲ್ಡ್ ಸ್ಟೋರೇಜ್ಗಳು ಎಷ್ಟು ಈಗ ನೋಡಿ ಎಷ್ಟಿದಾವೆ? ಅದರಲ್ಲಿ ಒಂದು ಸ್ಟೋರೇಜಲ್ಲಿ ನೀವು ಅಮ್ಮಮ್ಮ ಅಂದರೆ ಒಂದು 5-6 ಜನ ರೈತರದಿರ್ತಾರೆ, 95% ಅವ್ರದ್ದೇ ಇಟ್ಕೊಂಡಿರ್ತಾರೆ. ಇದೇನಾಗುತ್ತೆ ಅಂತೇಳಿದ್ರೆ ಹೋರ್ಡಿಂಗ್ ಅಂತ ಇಂಗ್ಲೀಷಲ್ಲಿ ತಾನು ಕೂಡಿ ಇಟ್ಕೊಳ್ಳೋದು ಮಾರ್ಕೆಟಲ್ಲಿ ಇದೆ, ಆಲ್ರೆಡಿ ತುಂಬ ಇದೆ ಅನ್ನೋ ಇದಕ್ಕೆ ತಂದ್ಕೊಳ್ಳೋದು. ಕೋಲ್ಡ್ ಸ್ಟೋರೇಜಲ್ಲಿ ನಿಮಗೆ ಆಲ್ಮೋಸ್ಟ್ 2-3 ವರ್ಷ ಇಟ್ಕೋತಾರೆ. ಅವ್ರಿಗೆ ಒಳ್ಳೊಳ್ಳೆ ಕಾಂಟ್ರಾಕ್ಟ್ ಇರ್ಸ ಈ ITC ಅವರಾಗಿರ್ಬೋದು, ಆಶೀರ್ವಾದ ಆಗಿರ್ಬೋದು, ಈ ಪುಡಿಗಳು ಯಾರ್ಯಾರು ಮಾಡ್ತಾರೆ ಅವ್ರಿಗೆಲ್ಲರೂ ಕಂಟಿನ್ಯೂಸ್ ರೆಗ್ಯುಲರ್ ಸಪ್ಲೈ ಇರ್ತಾರೆ. ಈಗ ನಿಮ್ಮ ಮಟ್ಟಿಗೆ ಬಂದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಮಾರ್ಕೆಟಲ್ಲಿ ಜಗ್ಗಿ ಐತಂತಪ್ಪ ಎಲ್ಲ ಮೆಣಸಿನಕಾಯಿ ಜಗ್ಗಿ ಎಲ್ಲಿಂದ ಬರ್ತಾ ಅಂದ್ರೆ ಕೋಲ್ಡ್ ಸ್ಟೋರೇಜ್ಗಳು ಅಷ್ಟು ಆಗೋಗಿದಾವೆ. ಅಲ್ಲಿ ರೈತರ ಮಟ್ಟಿಗೆ ಸ್ಟೋರೇಜ್ ಅಂದ್ರೆ ಸುಮಾರು ಒಂದು ಯಾರೋ ಒಂದು 10% ಮಾಡ್ತಾರಷ್ಟೇ, ಮಿಕ್ಕಿದ 90% ಸಬ್ಸಿಡಿಗಳನ್ನು ಅಷ್ಟೇ. ಕೋಲ್ಡ್ ಸ್ಟೋರೇಜ್ಗಳಿಗೆ ಸರ್ಕಾರದಿಂದ ಸಬ್ಸಿಡಿನೂ ಸುಮಾರು ಸಬ್ಸಿಡಿ ಬಂದಿದೆ. ಈಗ ನಿಮ್ಮಲ್ಲೂ ಯಾರಾದ್ರೂ ಸಣ್ಣ ರೂರಲ್ ಗ್ರೋಡೌನ್ ಮಾಡೋದಾದರೆ ಅದಕ್ಕೂ ನಬಾರ್ಡ್ ಕಡೆಯಿಂದ ಸಬ್ಸಿಡಿ ಇದೆ. ಯಾರಾದರೂ ಇಂಟ್ರೆಸ್ಟೆಡ್ ಹತ್ತಿ ಏನಾದರೂ ಇಟ್ಕೊಳ್ಳಿಕ್ಕೆ ಏನಾದರೂ ಇಂಟ್ರೆಸ್ಟೆಡ್ ಇದ್ದರೆ ಗೋಡೌನ್ಗೆ, ಅದಕ್ಕೆ ನೆಲ್ಲಾಗಿರ್ಬೋದು ಅತ್ತೆ ಆಗಿರ್ಬೋದು, ರೂರಲ್ ಗೋಡೌನ್ಸ್ ಅಂತ ಬರ್ತದೆ. ಆ ಸ್ಕೀಮ್ ಅಡಿಯಲ್ಲಿ ನಿಮ್ಗೆ ಸುಮಾರು 50 ಲಕ್ಷದವರೆಗೂ ಗೋಡೌನ್ಗೆ ಇರ್ತದೆ. ಒಬ್ಬರೇ ಅಂತಲ್ಲ, ಸಾಮೂಹಿಕವಾಗಿ ಒಂದು ಎಫ್ ಪಿ ಒ ಮಾಡಿಕೊಂಡು ಒಂದು 10 ಜನದಿಂದನೂ ಗೋಡೌನ್ ಎಸ್ಟಾಬ್ಲಿಷ್ ಮಾಡ್ಬೋದು. ಸುಮಾರು 33% ಸಬ್ಸಿಡಿ ಸಿಗ್ತದೆ, ಬ್ಯಾಂಕ್ ಕಡೆಯಿಂದ ಸಾಲ ಸಿಗ್ತದೆ. ನಿಮ್ಮ ರೊಕ್ಕನೂ ಒಂದು 5 ಲಕ್ಷ ಆದರೂ ಮಿನಿಮಮ್ ಹಾಕ್ಬೇಕು. ಈ ಸ್ಕೀಮು ಇದೆ. ಇನ್ನು ಕೃಷಿ ಸಾಲದ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಕೃಷಿ ಸಾಲದ ವಿಚಾರ ಒಂದೇನು ಅಂತ ಹೇಳಿದ್ರೆ, ಆದಷ್ಟು ಒಂದು ವರ್ಷದೊಳಗಡೆ ನೀವು ಬಡ್ಡಿ ಕಟ್ ರಿನ್ಯೂ ಮಾಡಿಕೊಂಡ್ರೆ 4% ಬೀಳುತ್ತೆ. ಇಲ್ದಿದ್ರೆ ನೀವು ಒಂದೆರಡು ದಿನ ಲೇಟ್ ಆಗಿ, ಒಂದು ವಾರ ಲೇಟ್ ಆದ್ರೂ ನಿಮಗೆ 3% ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ಬೆಂಗಳೂರಿಗೆ ಬಂದಾಗ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಹೆಸರುಘಟ್ಟದಲ್ಲಿದೆ ಆಫೀಸು. ಹೆಸರುಘಟ್ಟದಲ್ಲಿ ನಮ್ಮದು ನರ್ಸರಿ ಇದೆ, ರಿಯಾಯಿತಿ ದರದಲ್ಲೇ ಇರ್ತವೆ. ಮಾಮೂಲಿ ಪ್ರೈವೇಟ್ ನರ್ಸಿಗಿಂತ ಅರ್ಧಕ್ಕರ್ಧ ರಿಯಾಯಿತಿ ದರದಲ್ಲಿ ಇರ್ತವೆ. ನಮ್ಮಲ್ಲಿ ಪ್ರತಿ ವರ್ಷ ತೋಟಗಾರಿಕಾ ಮೇಳ ನಡೆಯುತ್ತೆ. ಫೆಬ್ರವರಿ ತಿಂಗಳಲ್ಲಿ ತೋಟಗಾರಿಕಾ ಮೇಳ ಇರುತ್ತೆ. ಒಂದು ರೈತರು ಈ ಥರ ಗುಂಪು ಮಾಡ್ಕೊ ಬರಲಿಕ್ಕೆ ನಿಮಗೆ ಆಸಕ್ತಿ ಇದ್ರೆ, ನಿಮ್ಮ ರೆಸ್ಪೆಕ್ಟಿವ್ ರೈತ ಸಂಪರ್ಕ ಕೇಂದ್ರ ಆಗಿರ್ಬೋದು ಅಥವಾ ಕೆವಿಕೆಗೆ ಆಗಿರ್ಬೋದು, ನಾವು ವೆಹಿಕಲ್ ವ್ಯವಸ್ಥೆ ಮಾಡಿಕೊಡ್ತೀವಿ. ಬಂದಾಗ ನಮ್ಮ ಮೆಣಸಿನ ತಳಿಗಳು ಅಲ್ಲಿ ಎಲ್ಲ ಪ್ರಾತ್ಯಕ್ಷತೆ ಹಾಕಿರ್ತೀವಿ, ಎಲ್ಲ ಒಂದು 1/4 ಎಕರೆ ಎಲ್ಲ ಹಾಕಿರ್ತೀವಿ. ನೀವು ನೋಡಿ ನಿಮ್ಮ ಭಾಗಕ್ಕೆ ಸೂಕ್ತ ಆಗ್ತದೆ ನೋಡ್ಬೋದು. ಇದೇ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನ ಬೇಸಾಯ ತಜ್ಞರಾದಂತಹ ಡಾಕ್ಟರ್ ಎಲ್ಲಾ ರೆಡ್ಡಿಯವರು ಕೂಡ ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಿ ಕೃಷಿ ಸಂಕಲ್ಪ ಅಭಿಯಾನ 2025 ಕುರಿತು ವಿವರವಾದಂತಹ ಮಾಹಿತಿಯನ್ನು ನೀಡಿದರು. ಬೆಲೆ ಯಾವ್ದು ಚೆನ್ನಾಗಿ ಸಿಗುತ್ತೆ, ಇಳುವರಿ ಯಾವ್ದು ಜಾಸ್ತಿ ಬರುತ್ತೆ, ಏನು ಬೆಳಿಬೇಕು ಎಲ್ಲ ಯೋಚನೆ ಮಾಡ್ತೀವಿ. ಈಗ ನಾನು ಕೂಡ ಮನುಷ್ಯರು ಕೂಡ ನಾವು ಎಷ್ಟು ದಿನ ಕೆಲಸ ಮಾಡಬೇಕು, ಎಲ್ಲಿ ಮಾಡಬೇಕು, ಏನು ಮಾಡಬೇಕಂತ ನಾವು ಯೋಚನೆ ಮಾಡ್ತಿರ್ತೀವಿ. ಬಟ್ ಎಲ್ಲದಕ್ಕೂ ಮುಖ್ಯವಾಗಿ ಮರೆತು ಬಿಟ್ಟಿದ್ದೀವಿ ನಾವು. ಅಂದರೆ ನಾನು ಏನಾದರೂ ಕೆಲಸ ಮಾಡಬೇಕಾದ್ರೆ ನಮ್ಗೇನು ಬೇಕು, ಶಕ್ತಿ ಬೇಕು. ನಾನು ಆರೋಗ್ಯವಾಗಿದ್ದಾಗ ಮಾತ್ರ ಏನಾದರೂ ಮಾಡೋಕ್ಕೆ ಸಾಧ್ಯ. ನಾನೇ ಆರೋಗ್ಯವಾಗಿರ್ಲಾರ್ದ ಬಿದ್ದಲ್ಲೇ ಬಿದ್ದರೆ ನಾನು ಏನು ಮಾಡೋಕ್ಕೆ ಸಾಧ್ಯ? ಅದೇ ಥರ ನಾವು ಯಾವತ್ತೂ ಮಣ್ಣಿನ ಆರೋಗ್ಯದ ಬಗ್ಗೆ ಭಾಳ, ಮೊದಲೆಲ್ಲ ರೈತರುಗಳಿಗೆ ಮಣ್ಣಿನ ಆರೋಗ್ಯದ ಬಗ್ಗೆ ಭಾಳ ಕಾಳಜಿ ಇತ್ತು. ಹಂಗೆ ಅಷ್ಟೇ ಅನುಕೂಲಗಳಿದ್ದವು ಮೊದಲೆಲ್ಲ. ಈಗೇನಾಗಿದೆ, ನಾವು ಖರ್ಚು ಜಾಸ್ತಿ ಮಾಡೋದ್ರಿಂದ ಇಳುವರಿ ನಾವು ಜಾಸ್ತಿ ತೆಗಿಬೇಕನ್ನೋದ್ರಿಂದ ಏನಾಗ್ತಿದೆ, ಮಣ್ಣಿನ ಆರೋಗ್ಯದ ಬಗ್ಗೆ ನಾವು ಸ್ವಲ್ಪ ಕಾಳಜಿನ ಕಡಿಮೆ ಮಾಡ್ಕೊತಿದ್ದೀವಿ. ಮೊದಲು ನೋಡ್ರಿ, ನೀವೆಲ್ಲ ತಿಪ್ಪೆ ಗೊಬ್ಬರ ಎಷ್ಟು ಹಾಕ್ತಿದ್ವಿ? ಬ್ಯಾಸಿಗೆ ಬಂದ್ರೆ ಸ್ಟಾಕು ಎಲ್ಲರೂ ಟ್ರ್ಯಾಕ್ಟರಿಂದ ಹೊಲಕ್ಕೆ ಹೋಗಿ ತಿಪ್ಪೆ ಗೊಬ್ಬರ ಹಾಕ್ತಿದ್ವಿ. ಅನಿವಾರ್ಯ ಕಾರಣಗಳಿಂದ ಇವತ್ತು ದನಗಳೇ ನಮ್ಮ ಹತ್ರ ಇಲ್ಲ. ಆಮೇಲೆ ಏನತ್ತು, ಕುರಿ ತರಿಸ್ತಿದ್ವಿ. ಮೊದಲೆಲ್ಲ ಹತ್ತಿ ಆದ ತಕ್ಷಣ ಕುರಿ ತರಿಸಿ ಹೊಲನ ಫಲವತ್ತತೆ ಮಾಡ್ತಿದ್ವಿ, ಹೌದಾ? ಈಗೇನಾಗಿದೆ ಅಂದರೆ ಎಲ್ಲನೂ ನಾವು ರಾಸಾಯನಿಕ ಗೊಬ್ಬರ ಮೇಲೆ ಡಿಪೆಂಡ್ ಆಗ್ತಿದ್ವಿ. ಮೊದಲು ನೋಡ್ರಿ, ಮಳೆ ಬಂದ ತಕ್ಷಣ ಒಂಥರ ಒಳ್ಳೆ ಸ್ಮೆಲ್ ಬರ್ತಾ ಇತ್ತು. ಪಕ್ಕದೂರಲ್ಲಿ ಮಳೆ ಆಗ್ತಿತ್ತು ಅಂದ್ರೆ ನಮ್ಗೆ ಗೊತ್ತಾಗ್ತಿತ್ತು, ಆ ಒಂದು ವಾಸನೆ ಬರ್ತಾ ಇತ್ತು ನಮಗೆ. ಅದೇನಂದರೆ ಸೂಕ್ಷ್ಮಾಣುಜೀವಿಗಳು ಅಷ್ಟಿದ್ದು ಭೂಮಿಯಲ್ಲಿ. ಬಟ್ ಇವತ್ತಿನ ಪರಿಸ್ಥಿತಿ ಏನಾಗಿದ್ರೆ ಅಂದರೆ, ನಾವು ಓನ್ಲಿ ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಹಾಕಿ ಶಕ್ತಿ ಎಷ್ಟಂತ ಕೊಡುತ್ತೆ ಭೂಮಿ, ಹೌದಾ? ಮೊದಲೆಲ್ಲ ನೋಡ್ರಿ, ಜೋಳ ಬಿತ್ತಿದ್ವಿ, ಜೋಳ ಏನು ಮಾಡ್ತೀವಿ, ಕಾಳು ನಾವು ತೊಗೊಂಡು ಸೊಪ್ಪಿನ ದನಕ್ಕೆ ಹಾಕ್ತಿದ್ವಿ, ದನ ಏನು ಮಾಡ್ತಿತ್ತು, ಸಗಣಿ ಕೊಡ್ತಿತ್ತು, ಸಗಣಿ ಗೊಬ್ಬರ ಹಾಕ್ತಿದ್ವಿ, ಮತ್ತೆ ಬರ್ತಿತ್ತು ಭೂಮಿಗೆ. ಈಗೇನಾಗ್ತಿದೆ, ಬರೀ ಹತ್ತಿ ಮೆಣಸಿನ ಗಿಡ ಹಾಕ್ತೀವಿ ರೀ, ಏನಾಗುತ್ತೆ, ಕಟ್ ಮಾಡ್ತೀವಿ, ಒಂದು ಕಡೆ ಹಾಕ್ತೀವಿ, ಏನು ಮಾಡ್ತೀವಿ ರೀ, ಬೆಂಕಿ ಹಚ್ಚಿಬಿಡ್ತೀವಿ. ವರ್ಷ ವರ್ಷ ವರ್ಷ ಭೂಮಿದ ಶಕ್ತಿ ತಗೊಳ್ಳೋದು ಬೆಂಕಿ ಹಚ್ಚೋದು. ಭೂಮಿದ ಶಕ್ತಿ ತಗೊಳ್ಳೋದು ಬೆಂಕಿ ಹಚ್ಚೋದು ಅಂದರೆ ಭೂಮಿ ಎಲ್ಲಿವರೆಗೆ ಕೊಡುತ್ತೆ ಶಕ್ತಿ, ಹೌದಾ? ಈ ಮುಂದೆ ಇನ್ನೂ ಈಗ ಹೆಂಗೆ ಅಂದರೆ, ಇಳುವರಿ ಕಡಿಮೆ ಆಗ್ತಿದೆ. ಮುಂದೆ ಇನ್ನೂ ಇದೇ ಥರ ಮುಂದುವರೆದ್ರೆ ಬೀಜ ಹಾಕಿದ ಸಮಯಕ್ಕೆ ನಾಟಲ್ರಿ, ಮುಂದೆ ಆ ಪರಿಸ್ಥಿತಿ ಬರುತ್ತೆ. ಅದಕ್ಕೋಸ್ಕರ ಸಿಂಪಲ್ ರೀ, ಭಾಳ ಏನು ಬೇಕಿಲ್ಲ. ನೀವು ಹತ್ತಿ ಕಟ್ಟಿಗೆ ಇತ್ತೀಚೆಗೆ ಒಂದು ಟೆಕ್ನಾಲಜಿ ಬಂದದ್ರಿ, ಹತ್ತಿ ಕಟ್ಟಿಗೆ ಮತ್ತು ಮೆಣಸಿನ ಗಿಡದಲ್ರಿ, ನೀವೆಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ, ಹತ್ತಿ ಬಿಡಿಸಿದ ಮೇಲೆ, ಮೆಣಸಿನಕಾಯಿ ಎಲ್ಲ ತೊಗೊಂಡ್ಮೇಲೆ ಒಂದು ಮಲ್ಟಿ ಕ್ರಾಪ್ ಮಲ್ಚರ್ ಅಂತ ಬಂದದ್ರಿ, ಅಂದರೆ ಒಂದು ಮಷಿನ್ ಸೇಮ್ ರೋಟೋವೇಟರ್ ಅದಲ್ರಿ, ಅದೇ ಥರ ಬಂದದ್ರಿ. ಅದಕ್ಕಿಂತ ಮುಂಚೆ ನೀವು ಏನು ಮಾಡ್ಬೇಕಂದ್ರೆ, ಹಸಿರೆಲ ಗೊಬ್ಬರಗಂತ ಬರ್ತವ್ರಿ, ಹಸಿರೆಲ ಗೊಬ್ಬರಗಳು ಇಷ್ಟು ಎತ್ತರ ಬೆಳೆದ ತಕ್ಷಣ, ಅಂದರೆ ಹೂವು ಆಡೋಂಥದ್ದು ಏನು ಮಾಡ್ಬೇಕು, ನೀವು ನೀರು ಇತ್ತಂದರೆ ಹತ್ತಿ ಎಲ್ಲ ಬಿಡಿಸ್ಕೊಂತೀರಿ ಅಂತ ತಿಳ್ಕೊಳ್ರಿ. ನೀರು ಬಿಟ್ಬಿಟ್ಟು ಹಸಿದ್ದಾಗ ಸುಮ್ ಚೆಲ್ಲಿಬಿಡ್ರಿ, ಹತ್ತಿ ಗಿಡದಲ್ಲಿ ಮೆಣಸಿನ ಗಿಡದಲ್ಲಿ ಚೆಲ್ಲಿಬಿಟ್ಟು ಏನಂದರೆ, ನೀವು ಒಂದು 35-40 ದಿನ ಅಥವಾ 50 ದಿನ ತನಕ ಹೂವಾಡೋಂಥದ್ದಾಗ್ರಿ, ಅದೆಷ್ಟೇ ಬೆಳೀಲಿ, ಆ ಬೆಳೆದ ಮೇಲೆ ಏನು ಮಾಡಿಬಿಟ್ರಿ, ಆ ರೋಟೋವೇಟ್ರನ್ನ ಮಲ್ಟಿಕ್ರಾಪ್ ಮಲ್ಚರ್ ಅಂತ ಹೇಳಿದ್ನಲ್ಲ, ಅದು ವಿಡಿಯೋ ನಿಮಗೆ ಕಳಿಸ್ತೀನಿ ರೀ, ಇದಾವೆ ನನ್ನ ಹತ್ರ. ಯಾವ ಥರ ಆಗುತ್ತೆ ಅಂದರೆ, ನೀವು ಯಾವ ಗಿಡ ಯಾವ ಕ್ರಾಪ್ ಹಾಕಿದ್ರಿ ಅಂತ ಗೊತ್ತಾಗಲ್ಲ, ಅಷ್ಟು ಪುಡಿ ಪುಡಿ ಪುಡಿ ಮಾಡಿ ಮಣ್ಣಲ್ಲಿ ಹಾಕಿಬಿಡುತ್ತೀರಿ ಅದು. ಅಂದರೆ ಏನಾಯ್ತು ರೀ, ಭೂಮಿ ಶಕ್ತಿನ ಗಿಡ ತೊಗೊಂತು, ಮತ್ತೆ ಆ ಶಕ್ತಿನ ಏನು ಮಾಡ್ತೀವಿ, ಭೂಮಿಗೆ ಕೊಡ್ತೀವಿ. ಅಂದರೆ ಯಾವಾಗಲೂ ನಾವು ನೈಸರ್ಗಿಕ ಸಂಪನ್ಮೂಲಗಳನ್ನು ಮರುಬಳಕೆ ಮಾಡಿದಾಗ ಮಾತ್ರ ಆ ಭೂಮಿಗೆ ಶಕ್ತಿ ಬರುತ್ತೆ ರೀ, ಹೌದಾ? ಈ ಥರ ಮಾಡೋದ್ರಿಂದ ಅದೆಲ್ಲದಕ್ಕೆ ಬರುತ್ತೆ ರೀ, ಮೆಕ್ಕೆಜೋಳಕ್ಕೆ ಬರುತ್ತಾ, ಮೆಣಸಿನ ಗಿಡಕ್ಕೆ ಬರುತ್ತಾ, ಹತ್ತಿಗೆ ಬರುತ್ತಾ, ಸಜ್ಜಿಗೆ ಬರುತ್ತಾ, ಮೆಕ್ಕೆಜೋಳಕ್ಕೆ ಬರುತ್ತಾ. ಇದು ಪುಡಿ ಪುಡಿ ಪುಡಿ ಮಾಡಿ ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ಬರೀ ಗಿಡ ಕೊಳೆಯೋಕ್ಕೆ ಒಂದು 4-5 ತಿಂಗಳು ಬೇಕಾದರೆ, ಅದು ಪುಡಿ ಮಾಡಿ ಹಾಕಿದರೆ ಕೊಳೆಯಬೇಕಾದ್ರೆ 1 ತಿಂಗಳು ಸಾಕು ರೀ. ಅವಾಗ ಏನಾಗುತ್ತೆ, ನೀವು ಮುಂದೆ ಗೊಬ್ಬರ ಕೊಡೋದನ್ನು ಕಡಿಮೆ ಮಾಡ್ಬೋದು, ಅಂದರೆ ಖರ್ಚು ಕಡಿಮೆ. ಈಗ ನೋಡ್ರಿ ಏನಾಗ್ತಿದೆ, ಇಳುವರಿ ಎಲ್ಲ ಚೆನ್ನಾಗಿ ಬರ್ತಿದ್ದಾವೆ, ಆದರೆ ನಿವ್ವಾಳ ಆದಾಯ ಅಂತ ತೊಗೊಂಡಾಗ ನಮ್ಗೆ ಲಾಭ ಸಿಗ್ತಿಲ್ಲ, ಅಂದರೆ ಖರ್ಚುಗಳು ಜಾಸ್ತಿ ಆಗ್ತಿದ್ದವು. ಅದಕ್ಕೆ ಏನಾಗ್ತವೆ, ಇದ್ರ ಖರ್ಚು ಕಡಿಮೆ ಆಗುತ್ತೆ. ಆಮೇಲೆ ಇದರಿಂದ ಬೇರೆ ಬೇರೆ ಅಡ್ವಾಂಟೇಜ್ ಏನಂದರೆ, ಉಪಯೋಗಗಳಂದರೆ, ಮುಂದೇನಾಗುತ್ತೆ, ಮಳೆ ಬಂದಾಗ ನೀರು ಚೆನ್ನಾಗಿ ಹಿಡಿದಿಟ್ಟುಕೊಳ್ಳುತ್ತಾರೆ, ಅಂದರೆ ಮಣ್ಣು ಮೃದು ಆಗೋದ್ರಿಂದ ಬಿದ್ದ ನೀರೇನಾಗುತ್ತೆ, ಮಳೆ ನೀರನ್ನು ಯಾವಾಗಲೂ ನಾವು ಬಿಳ ನೀರನ್ನು ನಿಲ್ಲುವಂತೆ ಮಾಡಿ ನಿಂತ ನೀರನ್ನು ಇಂಗುವಂತೆ ಮಾಡ್ಬೇಕು. ಮಣ್ಣಿನ ತೇವಾಂಶ ಚೆನ್ನಾಗಾಗುತ್ತೆ. ಆಮೇಲೆ ಸೂಕ್ಷ್ಮಣಜೀವಿ ಅಂತ ಹೇಳಿದ್ನಲ್ರಿ, ಅವು ಕೂಡ ಭೂಮಿಯಲ್ಲಿ ಚಲೋ ಆಗ್ತವೆ. ಅಂದ್ರೆ ಆ ಕೊಳತದ ಗೊಬ್ಬರಗಳನ್ನೆಲ್ಲ ಉಪಯೋಗಿಸ್ಕೊಂಡು ಕೊಳತು ಅವನ್ನೇನು ಮಾಡ್ತಾವೆ, ಬೆಳೆಗೆ ನಿಮಗೆ ಆರ್ಗಾನಿಕ್ ಕಾರ್ಬನ್, ಸಾವಯವ ಇಂಗಾಲ ಅಂತ ಹೇಳ್ತೀವಿ. ಇದು ಭಾಳ ಪ್ರಮುಖ ರೀ, ಬಟ್ ಇದನ್ನೇ ಮರೆತು ಬಿಟ್ಟಿವಿ ನಾವು. ಸಾವಯವ ಇಂಗಾಲ ಭೂಮಿಯಲ್ಲಿ ಎಲ್ಲಿ ತನಕ ಚೆನ್ನಾಗಿರಲ್ರಿ, ಅಲ್ಲಿವರೆಗೆ ನಾವು ಯಾವ ತಳಿಗಳಾಗಲಿ ಯಾವುದೇ ಒಂದು ರೆಕಮೆಂಡೇಶನ್ ಹೇಳಿದ್ರು ಕೂಡ ಅಷ್ಟು ಸಕ್ಸಸ್ ಆಗಲ್ರಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಭೂಮಿಯಲ್ಲಿ ಈ ಒಂದು ಪೋಷಕಾಂಶಗಳ ನಿರ್ವಹಣೆ ಭಾಳ ಪ್ರಮುಖ ರೀ. ನಿಮ್ಮ ಅದೆಲ್ಲ ನೀಟಾಗಿ ಕಟ್ ಮಾಡಿ ಹಾಕಿ ಮ್ಯಾಲೊಂದು ಲೇಯರ್ ಮಣ್ಣು ಹಾಕಿಬಿಡುತ್ತೆ ರೀ, ಅದರಿಂದ ಏನಾಗುತ್ತೆ ಬೇಗ ಕೊಳತು ಹೋಗ್ಬಿಡುತ್ತೆ ರೀ. ಅದು ಒಂದು 2 ಲಕ್ಷ ಇದೆಯಾರೆ, ನಿಮಗೆ ಸಬ್ಸಿಡಿನೂ ಸಿಗುತ್ತೆ, ಅದಕ್ಕೆ ಸಬ್ಸಿಡಿ ಸಿಗುತ್ತೆ. ಅದನ್ನು ತಂದುಬಿಟ್ರೆ ಆಮೇಲೆ ಹೈರಿಂಗ್ ಬೇಸಿಸ್ ಮೇಲೆ ಕೊಡ್ಬೋದು ನೀವು, ತಾಸಿಗೆ ಇಷ್ಟ ಅಂತೇಳಿ. ನಮ್ಮ ಕಡೆ ಭಾಳ ಡಿಮ್ಯಾಂಡ್ ಬಂತು ರೀ ಈ ಟೈಮ್. ನಾನು ಲಾಸ್ಟ್ ಹೋದ ವರ್ಷ ನಾನು KVK ಕವಡಿಮೆಟ್ಟಲ್ಲಿದ್ದೆ ಸುರಪುರದಲ್ಲಿ, ಅಲ್ಲಿ ಭಾಳ ಜನ ಕೇಳ್ತಿದ್ದಾರೆ ಅದನ್ನು ಕಟ್ ಮಾಡೋ. ಸೇಮ್ ರೋಟೋವೇಟರ್ ಬರುತ್ತಲ್ರಿ, ಅದಕ್ಕಿಂತ ಸ್ವಲ್ಪ ದೊಡ್ಡದು ಬರುತ್ತೆ. ನಿಮ್ಮ ಟ್ರ್ಯಾಕ್ಟರ್ ಏನಂದರೆ ಸ್ವಲ್ಪ 45-50 HP ಇದ್ರೆ ಭಾಳ ಚೆನ್ನಾಗಿ, ಸಣ್ಣ ಟ್ರ್ಯಾಕ್ಟ್ರಿಗೆ ನಡೆಯಲ್ರಿ ನಿಮಗೆ. ಅದು ನೀವು ತಾಸಿಗೆ ಒಂದು 500-600 ಕೊಟ್ಟರು ರೈತರು ತೊಗೊಳಕ್ಕೆ ರೆಡಿ ಇದ್ದಾರೆ. ಕಾಟನ್ ಸ್ರೆಡ್ರ್ ಆದರೆ ಅದು ಕಾಟನ್ ಸ್ರೆಡ್ರೂ ಬರುತ್ತೆ ರೀ, ಅದು ಓನ್ಲಿ ಯಾವುದಕ್ಕೆ ಕಾಟನ್ಗೆ ಬರುತ್ತೆ, ಹತ್ತಿಗೆ ಅಷ್ಟೇ ಬರುತ್ತೆ. ಅದು ಇತ್ತಂದ್ರೆ ಹೈರಿಂಗ್ ಬೇಸಿಸ್ ಮೇಲೆ ಕೊಡ್ತಾರೆ, ನಿಮ್ಗೆ ಬೇಕಾದ್ರೆ ಡೆಮಾನ್ಸ್ಟ್ರೇಷನ್ ಇದ್ರೆ ನಾವು ತಗೊಂಡು ಬರ್ತೀವಿ. ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಿ ನೀವು ಒಳ್ಳೆ ತಳಿಗಳು ಹಾಕಿದಾಗಲಿ ಮುಂದೆ ನೀವು, ಆಮೇಲೆ ರೋಗ ನಿರೋಧಕ ಶಕ್ತಿನೂ ಭಾಳ ಚೆನ್ನಾಗಾಗುತ್ತೆ. ಅಂದ್ರೆ ಗಿಡಕ್ಕೆ ಫಸ್ಟ್ ಚೆನ್ನಾಗಿ ರೋಗ ನಿರೋಧಕ ಇತ್ತಂದ್ರೆ ಕೆಲವೊಂದು ರೋಗ ಬಂದ್ರೂ ತಡ್ಕೊಳ್ಳುತ್ತೆ ಅದು. ಆ ಥರ ಮಾಡಿದ್ರೆ ನೀವು ಮಣ್ಣಿನ ಫಲವತ್ತತೆ ಬಗ್ಗೆ ಅಟ್ಲೀಸ್ಟ್ ಸ್ವಲ್ಪ ಆದರೂ ನಮ್ಮ ಮಣ್ಣು ನಾವು ಉಳಿಸ್ಕೊಂಡ್ರೆ ಮುಂದೆ ಏನಾದರೂ ಕೊಡ್ಬೋದು ರೀ. ಇಲ್ಲಾಂದ್ರೆ ಬರೇ ಹೊಲ ಅಂತ ಅನ್ಬೋದು, ಅದಾಗಿ ಅದು ಫಲವತ್ತತೆ ಇರಲ್ರಿ. ತನ್ನೆಂಪು ಮತ್ತು ದೇಂಚೆ ಅಂತ ಎರಡು ಸಿಗ್ತಾವ್ರಿ, ಅದು ನಂಬರ್ನ ಕೊಡ್ತೀನಿ ಅವರು ನಿಮ್ಗೇನಂದ್ರೆ. ಈಗ ಹೆಂಗಾದ್ರೆ VRL SRS ಎಲ್ಲ ಹಾಕಿಬಿಡ್ತಾರೆ ಅವ್ರಿಗೆ, ಜಸ್ಟ್ ನೀವು ಕಾಲ್ ಮಾಡಿ ಹೇಳಿದ್ರೆ ಅಲ್ಲಿಂದ ಕಳಿಸ್ಕೊಡ್ತಾರೆ. ನಮ್ಮ ಕಡೆ ಏನಿರುತ್ತೆ ರೀ, ಸ್ವಲ್ಪ ಅವೈಲೇಬಿಲಿಟಿ ಇರುತ್ತೆ ರೀ. ನೀವು ಜಾಸ್ತಿ ಬೇಕಾದ್ರೆ ಅಲ್ಲಿಂದ ತರಿಸ್ಕೊಂಡು ನೀವು ಜಸ್ಟ್ ಅದಕ್ಕೇನಿಲ್ಲ ರೆಸ್ಟ್ ಸುಮ್ಮನೆ ಚೆಲ್ಕೊಂತ ಹೋಗ್ಬಿಡೋದ್ರಿ. ಆಮೇಲೆ ಅದು ಹೂವಾಡಂತದಾಗ ಮತ್ತು ಕಾಯಿಯಾಗತ್ತಾನೆ ಬಿಡ್ಬೋದು, ಕಾಯಿ ಆದ್ಮೇಲೆ ಬಿಟ್ಟರೆ ಏನಾಗುತ್ತೆ, ಮತ್ತೆ ಅದು ಬೀಜ ಉದ್ರಿ ಮತ್ತು ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೆ ಅದು ಹೂವಾಡಂತದಾಗೆ ನಾವೇನು ಮಾಡಬೇಕು, ಮಗಚೊಡ್ದು ಬಿಡ್ಬೇಕು, ಒಳ್ಳೆ ಗೊಬ್ಬರ ಆಗುತ್ತೆ. ಹಾಂ, ಮೊದಲೆಲ್ಲ ನೋಡ್ರಿ ಹೆಸರು ಅಲಸಂದಿ ಎಲ್ಲ ಹಾಕಿ ನೋಡ್ರಿ, ಮತ್ತು ಎಲೆಗಳೆಲ್ಲ ಉದುರಿ ಹೋಗ್ತಿದ್ವು. ಈಗ ಅಂಥವು ಯಾವಿಲ್ಲರಿ, ಬರೇ ಕಟ್ ಬೆಳೆಯೋದು ಸುಡೋದು ಹಂಗಾಗಿದೆ. ಅದಕ್ಕೋಸ್ಕರ ಅಟ್ಲೀಸ್ಟ್ ಹೆಸರು ಹಾಕ್ರಿ, ಅಲಸಂದಿ ಹಾಕಿದ್ರೆ ನಡೀತದೆ, ಉದ್ದ ಹಾಕಿದ್ರೆ ನಡೀತದೆ, ಇದರಿಂದ ನಾವು ಮಣ್ಣಿನ ಫಲವತ್ತತೆ ಇಂಪ್ರೂವ್ ಮಾಡ್ಬೋದು. ಇದೇ ಸಂದರ್ಭದಲ್ಲಿ ಯುವ ವಿಜ್ಞಾನಿ ಡಾಕ್ಟರ್ ಉಮೇಶ್ ಇವರುಗಳು ಕೂಡ BT ಹತ್ತಿಯ ಪ್ರಮುಖ ತಳಿಗಳ ಕುರಿತು ಮಾಹಿತಿಯನ್ನು ನೀಡಿದರು. ಈ ಹತ್ತಿಯಲ್ಲಿ ಏನಾಗುತ್ತೆ, ಹೋದ ವರ್ಷ ಅವ್ರು ಬಂದು ಅಧಿಕ ಸಾಂದ್ರತೆ ಮಾಡಬೇಕು, ಎಕರೆಗೆ 4 ಪ್ಯಾಕೆಟ್ ಹಾಕ್ಬೇಕಂತ ಎಲ್ಲರಿಗೂ ಹಾಕಿದ್ರು, ಹೌದಾ ಹಾಕಿದ್ರು, ನೀವು ಹಾಕಿದ್ರಿ, ಕೆಲವು ರೈತರು ಅಧಿಕ ಇಳುವರಿನೂ ಪಡೆದಿದ್ದೀರಿ. ಸೊ ಅದರಲ್ಲಿ ಸ್ವಲ್ಪ ಕರೆಕ್ಷನ್ ಏನು ಮಾಡ್ಕೋಬೇಕಂತಂದ್ರೆ, ಈ ಅಧಿಕ ಸಾಂದ್ರತೆ ಅನ್ನೋದು ಮಣ್ಣಿನ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ಮದು ಮಣ್ಣು ಏನಾದರೂ ಕರಿ ಮಣ್ಣಿತ್ತು, ಫಲವತ್ತತೆ ಜಾಸ್ತಿ ಇತ್ತು ಅಂತಂದರೆ ಅಧಿಕ ಸಾಂದ್ರತೆ ಪದ್ಧತಿನ ಬಳಸೋದೇನು ಅವಶ್ಯಕತೆ ಇಲ್ಲ. ನಿಮ್ಮ ಮಣ್ಣು ಯಾವಾಗ ಫುಲ್ಲು ಕೆಂಪು ಮಣ್ಣಾಗಲಿ ಇಲ್ಲಾಂತಂದರೆ ಸೌಳು ಭೂಮಿ ಇರುತ್ತಲ್ಲ, ಅಂಥ ಭೂಮಿಗಳಿಗೆ ಈ ಅಧಿಕ ಸಾಂದ್ರತೆ ಪದ್ಧತಿ ಅನ್ನೋದು ಭಾಳ ಸೂಕ್ತ ಅನ್ನೋಂತೇಳಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ಹೋದ ವರ್ಷದ ನೋಡಿದ ಪ್ರಕಾರ ಯಾವುದಂತಂದರೆ, ಇಲ್ಲಿ ಕೀರ್ತಿ ಅಂಥೇಳಿ ಒಂದು ಅಂಕುರ್ ಸೀಡ್ಸ್ ಅವ್ರದ್ದು ಚೆನ್ನಾಗಿ ಬಂದಿದೆ, ಕ್ರಿಸ್ಟಲ್ ಅವ್ರದ್ದು 369 ಅಂತೇಳಿ ಅದು ಚೆನ್ನಾಗಿ ಬಂದಿದೆ, ಅದು ಬಿಟ್ಟರೆ US Agri ಅವ್ರದ್ದು ಚೆನ್ನಾಗಿ ಬಂದಿದೆ, ಮತ್ತು ಇದು ಪ್ರವರ್ಧನ್ದವ್ರದ್ದು ರೇವಂತ್ ಅಂತೇಳಿ ಅದು ಚೆನ್ನಾಗಿ ಬಂದಿದೆ. ಹಾಂ, ಅಧಿಕ ಸಾಂದ್ರತೆಗೆ, ಅಧಿಕ ಸಾಂದ್ರತೆ ಪದ್ಧತಿಗೆ ಇವೆಲ್ಲ ಸೂಕ್ತ, ಇವು ಯಾವುದಾದ್ರೂ ನೀವು ಹಾಕ್ಕೊಂಡು ಬಳಸ್ಕೋಬೋದು. ಈ ಸಂದರ್ಭದಲ್ಲಿ ಪೂರ್ತಿಪ್ಲಿ ಗ್ರಾಮದ ಹಲವಾರು ಪ್ರಗತಿಪರ ರೈತರು ಆಕಾಶವಾಣಿಯೊಂದಿಗೆ ತಮ್ಮ ಕೃಷಿ ವಿಚಾರಗಳನ್ನು ಹಂಚಿಕೊಂಡರು. ನಮಸ್ಕಾರಗಳು. ಈ ಪೂರ್ತಿಪ್ಲಿ ಗ್ರಾಮಕ್ಕೆ ವಿಕಸಿತ ಕೃಷಿ ಪೂರ್ವ ಮುಂಗಾರಿಗೆ ಸಂಬಂಧಿಸಿದಂತೆ ಕೃಷಿ ಇಲಾಖೆ, ಕೃಷಿ ವಿಶ್ವವಿದ್ಯಾಲಯ, ಕೃಷಿ ಕೇಂದ್ರ ರಾಯಚೂರು ಇವರಿಂದ ಇಲ್ಲಿ ಒಂದು ರೈತರಿಗಾಗಿ ಒಂದು ಕಾರ್ಯಕ್ರಮವನ್ನು, ಮುಂಗಾರು ಕೃಷಿ ಕಾರ್ಯಕ್ರಮ ಸಂಬಂಧಪಟ್ಟಂತೆ ಬೀಜ ತಳಿಗಳ ಬಗ್ಗೆ, ಬೀಜಗಳ ಬಗ್ಗೆ ಮತ್ತು ಹವಾಮಾನ ಕುರಿತು ಹಾಗೂ ಬೀಜೋಪಚಾರದ ಬಗ್ಗೆ ಮಾಹಿತಿ ನೀಡಿದರೆ ಇದು ಎಲ್ಲ ರೈತರಿಗೆ ಸಂತೋಷದಂತೆ. ಬೀಜ ತಳಿಗಳು ಮತ್ತು ಮೆಣಸಿನಕಾಯಿ ಬೆಳೆಗೆ ಸಂಬಂಧಪಟ್ಟಂತೆ, ಹತ್ತಿ ಬೆಳೆಗೆ ಸಂಬಂಧಪಟ್ಟಂತೆ ಹಾಗೂ ತೊಗರಿ ಮತ್ತು ತೊಗರಿ ಹೆಸರು ಇವು ಎಲ್ಲ ಬೆಳೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಿದ್ರು. ಅದ್ರ ಜೊತೆ ಬೀಜೋಪಚಾರದ ಬಗ್ಗೆ ಕೂಡ ಮಾಹಿತಿ ನೀಡಿದ್ದಾರೆ. ಪೂರ್ತಿಪ್ಲಿ ಗ್ರಾಮಕ್ಕೆ ಕೃಷಿ ಅಧಿಕಾರಿಗಳು ಎಲ್ಲ ಈ ತಂಡವನ್ನು ಆಗಮಿಸಿದೆ. ಮೊದಲನೇದಾಗಿ ನಮ್ಮ ಗ್ರಾಮದ ಪರವಾಗಿ ಅವರಿಗೆ ನಾನು ಸ್ವಾಗತ ಕೋರುತ್ತೇನೆ. ಇಂದು ರೈತರಿಗೆ ಸಂಪೂರ್ಣವಾಗಿ ನಮಗೆ ಮಾಹಿತಿಯನ್ನು, ನಮ್ಮ ರೈತರಿಗೆ ನಮಗೂ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹತ್ತಿ ಯಾವ ಬೀಜ ತಳಿಗಳ ಬಗ್ಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ಮೆಣಸಿನಕಾಯಿ ಯಾವ ಥರ ನಮಗೆ ಮೆಣಸಿನಕಾಯಿಯನ್ನು ಬೀಜ ಯಾವ ಯಾವ ತಳಿಗಳು ನಿಮ್ಮ ಭೂಮಿಗೆ ಅನುಗುಣವಾಗಿ ನಿಮ್ಮ ಗ್ರಾಮದಲ್ಲಿ ಇನ್ನು ನಾಟಿ ಮಾಡಿ ಮೆಣಸಿನಕಾಯಿ ಹಾಕ್ತಿದ್ದರು, ಯಾವ ಥರ ನಿಮಗೆ ಅನುಕೂಲ ಆಗ್ತದ ಆ ಥರ ತಳಿಗಳನ್ನು ನೀವೇ ರೈತರೇ ನೀವು ತೀರ್ಮಾನ ಮಾಡಿಕೊಡ್ಬೇಕು. ನಾವು ನಿಮಗೆ ಬೀಜದ ಬಗ್ಗೆ ಹಲವಾರು ಬೀಜಗಳು ನಮ್ಮಲ್ಲಿದ್ದಾವೆ, ನಾವು ಇದೇ ಬೀಜ ನಿಮ್ಮ ಭೂಮಿಗೆ ಅನುಕೂಲವಾಗ್ತಕ್ಕಂಥ ಸೂಕ್ತವಾದಂಥ ಬೀಜ ನೀವೇ ರೈತರೇ ನೀವು ಅನುಕೂಲ ಮಾಡಿಕೊಳ್ಬೇಕು. ಅದೇ ರೀತಿ ನಾವು ಪ್ರತಿಯೊಂದು ಇವತ್ತು ಮೆಣಸಿನ್ಕಾಯಿ ಆಗಿರ್ಬೋದು, ಹತ್ತಿ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಉದ್ದ ಆಗಿರ್ಬೋದು, ಇನ್ನೂ ಹಲವಾರು ಬೀಜಗಳು ನಮ್ಮಲ್ಲಿದ್ದಾವೆ. ನೀವು ರೈತರೆಲ್ಲ ಬಂದು ಕಸಿ ವೀಕ್ಷಣೆ ಮಾಡಿರಿ. ನಮ್ಮ ಕೃಷಿ ಅಧಿಕಾರಿಗಳು ನಮ್ಮಲ್ಲಿ ಹಲವಾರು ಬೀಜಗಳನ್ನು ಅಲ್ಲಿ ಡೆಮೋ ಮಾಡಿದ್ದಾರೆ, ಬಂದು ಕಸಿ ಅಲ್ಲಿ ನೋಡಿಕೊಳ್ಳ್ರಿ. ಅದೇ ರೀತಿಯಾಗಿ ನಮ್ಮ ಎಲ್ಲ ರೈತರಿಗೆ ಅನುಕೂಲ ಆಗ್ತಕ್ಕಂಥ ಬೀಜಗಳನ್ನು ನೀವು ಮಾಡಿಕೊಳ್ಬೇಕಂತ ನಮ್ಮ ಎಲ್ಲ ರೈತ ಬಾಂಧವರಿಗೆ ಇವತ್ತು ಸಲಹೆ ಸೂಚನೆಗಳನ್ನು ಮಾರ್ಗದರ್ಶಿ ಕೊಟ್ಟಿದ್ದಾರೆ. ನಾವು ರೈತರಿಗೆ ಈ ಥರ ಮಾಡಿದ್ದಕ್ಕೆ ನಮಗೂ ಸಹ ಸಂತೋಷವಾಗಿದೆ. ಗ್ರಾಮದ ಪರವಾಗಿ ಅವರೆಲ್ಲರಿಗೆ ನಾವು ಈ ಥರ ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛಪಡ್ತೇವೆ. ಈ ಕಾರ್ಯಕ್ರಮದಲ್ಲಿ ಪೂರ್ತಿಪ್ಲಿ ಹಾಗೂ ಸುತ್ತಮುತ್ತಲಿನ ಹಳ್ಳಿಯ ಜನರು ಈ ಕೃಷಿ ಸಂಕಲ್ಪ ಅಭಿಯಾನ 2025ರಲ್ಲಿ ಭಾಗಿಯಾಗಿದ್ದರು. ಮುಖ್ಯವಾಗಿ ಪ್ರಗತಿಪರ ರೈತರುಗಳಾದಂತಹ ಉಮೇಶ್ ಗೌಡ, ಜಗದೀಶ್ ಗೌಡ, ವನೇಶ್, ನಾಗರಾಜ್ ಗೌಡ, ಈರಣ್ಣ ಹಾಗೂ ಇನ್ನಿತರ ಗ್ರಾಮದ ಪ್ರಗತಿಪರ ರೈತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ಇದುವರೆಗೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನದ ಹಿನ್ನೆಲೆಯಲ್ಲಿ ರಾಯಚೂರಿನ ಪೂರ್ತಿಪ್ಲಿ ಗ್ರಾಮದಲ್ಲಿ ಜರುಗಿದ ಕಾರ್ಯಕ್ರಮದ ಬಾನುಲಿ ವರದಿಯನ್ನು ಕೇಳಿದಿರಿ. ಪ್ರಸ್ತುತಪಡಿಸಿದವರು ಅಮರೀಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನಬೆಂಚಿ. ರೈತ ಬಾಂಧವರೇ, ಈಗ ಹವಾಮಾನ ವರದಿ ಮತ್ತೆ ಹವಾಮಾನಾಧಾರಿತ ಕೃಷಿ ಸಲಹೆಗಳನ್ನು ಕೇಳೋಣ. ಭಾರತ ಹವಾಮಾನ ಬೆಂಗಳೂರು ವಿಭಾಗದ ಮುನ್ಸೂಚನೆಯಂತೆ ರಾಯಚೂರು ಜಿಲ್ಲೆಯಲ್ಲಿ ಮುಂದಿನ 5 ದಿನಗಳು ಅಲ್ಲಲ್ಲಿ ಮೋಡ ಕವಿದ ವಾತಾವರಣವಿರಲಿದ್ದು ಹಾಗೂ ಹಗುರ ಪ್ರಮಾಣದಿಂದ ಮಳೆ ಆಗುವ ಸಾಧ್ಯತೆ ಇದೆ. ಗರಿಷ್ಠ ಉಷ್ಣಾಂಶ 30-31 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ ಉಷ್ಣಾಂಶ 22-23 ಡಿಗ್ರಿ ಸೆಲ್ಸಿಯಸ್ ಇರುವ ಸಾಧ್ಯತೆ ಇದೆ. ಅದೇ ರೀತಿ ಗರಿಷ್ಠ ಆರ್ದ್ರತೆಯ ಪ್ರಮಾಣ 75-79% ಮತ್ತು ಕನಿಷ್ಠ ಆರ್ದ್ರತೆ 68-69% ಇರುವ ಸಾಧ್ಯತೆ ಇದ್ದು ಗಾಳಿಯ ವೇಗ ಸರಾಸರಿ 8-12 ಕಿಲೋಮೀಟರ್ ಪ್ರತಿ ಗಂಟೆಗೆ ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮುನ್ಸೂಚನೆಯನ್ನು ನೀಡಲಾಗಿದೆ. ಇನ್ನು ಮುಂಗಾರು ಬೆಳೆಗಳಾದಂತಹ ಹೆಸರು, ಗೋವಿನ ಜೋಳ, ಸಜ್ಜೆ, ಎಳ್ಳು, ಸಾವಿ ಹಾಗೂ ಶೇಂಗಾ ಬಿತ್ತನೆಯನ್ನ ಹಸಿ ಮಳೆ ಆದೊಡನೆ ಆದ್ಯತೆಯ ಮೇರೆಗೆ ರೈತ ಬಾಂಧವರು ಬಿತ್ತನೆಯನ್ನ ಮಾಡಬೇಕು. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗೆ ಕಟ್ಟದೆ ಸುರಕ್ಷಿತ ಸ್ಥಳಗಳಲ್ಲಿ ಕಟ್ಟಬೇಕು. ಮುಂಗಾರು ಬಿತ್ತನೆಗೆ ಭೂಮಿಯನ್ನು ಸಿದ್ಧಗೊಳಿಸಿ ಮತ್ತು ಬಿತ್ತನೆಗೆ ಬೇಕಾಗುವಂತಹ ಬೀಜ, ಗೊಬ್ಬರ ಮತ್ತು ಇತರ ಪರಿಕರಗಳನ್ನು ರೈತ ಬಾಂಧವರು ಸಂಗ್ರಹಿಸಿ ಇಟ್ಕೋಬೇಕು. ಕೊಟ್ಟಿಗೆ ಅಥವಾ ಕಾಂಪೋಸ್ಟ್ ಗೊಬ್ಬರವನ್ನು ಹಾಕಿ 2 ಸಲ ಭೂಮಿಯನ್ನು ಹರಗಿ ಮುಂಗಾರು ಬಿತ್ತನೆಗೆ ರೈತ ಬಾಂಧವರು ಸಿದ್ಧತೆಯನ್ನು ಮಾಡ್ಕೋಬೇಕು. ಇನ್ನು ಮಳೆಯ ನೀರನ್ನು ಸಂರಕ್ಷಿಸಿಡಲು ಇಳಿಜಾರಿಗೆ ಅಡ್ಡಲಾಗಿ ಚೌಕು ಮಡಿಗಳನ್ನು ತಯಾರಿಸಿಟ್ಕೊಳ್ಬೇಕು ಮತ್ತು ಇಳಿಜಾರಿಗೆ ಅಡ್ಡಲಾಗಿ ಉಳುಮೆಯನ್ನು ಮಾಡಬೇಕು. ಇನ್ನು ಹೆಸರನ್ನು ಬಿತ್ತನೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಮೇದಿಂದ ಜೂನ್ ವರೆಗೆ ಹೆಸರು ಬಿತ್ತನೆಗೆ ಸೂಕ್ತವಾದಂತಹ ಸಮಯವಾಗಿದ್ದು ಪ್ರತಿ ಎಕರೆಗೆ 5-6 ಕಿಲೋಗ್ರಾಂ ಬೀಜ ಬೇಕಾಗುತ್ತದೆ. ರೈಸೋಬಿಯಂ 200 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಬೇಕು. ಜೊತೆಗೆ ರಂಜಕ ಕರಗಿಸುವ ಜೈವಿಕ ಗೊಬ್ಬರವನ್ನು ಕೂಡ 500 ಗ್ರಾಂದಿಂದ ಬೀಜೋಪಚಾರವನ್ನು ಮಾಡಿ. ಇನ್ನು ಶಿಫಾರಸು ಮಾಡಿದ ಪೂರ್ತಿ ಪ್ರಮಾಣದ ಗೊಬ್ಬರವನ್ನು, ಅಂತಂದರೆ 10-20-0 ಸಾರಜನಕ ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರವನ್ನು ಬಿತ್ತುವ ಸಮಯದಲ್ಲಿ ಕೊಡಬೇಕು. ಇನ್ನು 8 ಕೆಜಿ ಗಂಧಕವನ್ನು ಬಿತ್ತುವ 20 ದಿನಗಳ ಮುಂಚಿತವಾಗಿ 40 ಕೆಜಿ ಜಿಪ್ಸಮ್ ರೂಪದಲ್ಲಿ ಕೊಡಬೇಕು. ಇನ್ನು ಹೆಸರಿನಲ್ಲಿ ಕಳೆ ನಿಯಂತ್ರಣದ ಕುರಿತು ಹೇಳೋದಾದರೆ ಬಿತ್ತನೆಯ ದಿನ ಅಥವಾ ಬಿತ್ತನೆಯಾದ ಮರುದಿನ 1.3 ಲೀಟರ್ ಪೆಂಡಿ ಮಿಥಲಿನ 30 EC 300 ಲೀಟರ್ ನೀರಿಗೆ ಬೆರೆಸಿ ಮಣ್ಣಿನ ಮೇಲೆ ಸಿಂಪರಣೆಯನ್ನು ಮಾಡಬೇಕು. ಹಾಗೆಯೇ ಟೊಮ್ಯಾಟೊ ಬೆಳೆಯಲ್ಲಿ ಅಂಗಮಾರಿ ರೋಗದ ಬಾಧೆ ಕಂಡು ಬಂದಲ್ಲಿ 2 ಗ್ರಾಂ ಮ್ಯಾಂಕೋಜಿಬ್ ಅಥವಾ 2 ಗ್ರಾಂ ರೋರ್ವೆಲ್ 50 WPಯನ್ನ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು 10 ದಿನಗಳ ಅಂತರದಲ್ಲಿ 2 ಬಾರಿ ಸಿಂಪರಣೆಯನ್ನು ಮಾಡಬೇಕು. ಟೊಮ್ಯಾಟೊದಲ್ಲಿ ಎಲೆ ಮುಟರು ರೋಗವನ್ನು ನಿರ್ವಹಿಸಲು 1 ಮಿಲಿಲೀಟರ್ ಅಸಾಟಿಮಾಪ್ರಿಡ್ ಅನ್ನು 4 ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಿ. ಇನ್ನು ಬದನೆಕಾಯಿಯಲ್ಲಿ ಹಣ್ಣು ಕೊರೆಯುವ ಹುಳುವಿನ ಹತೋಟೆಗಾಗಿ 0.2 ಗ್ರಾಂ ಇಮೋಮೆಕ್ಯಿನ್ ಬೆಂಜುಯೇಟ್ 5 SG ಅಥವಾ 0.20 ಮಿಲಿಲೀಟರ್ ಸ್ಪೈನೋಸಿಯಾಡ್ 45 SC ಅಥವಾ 0.2 ಮಿಲಿಲೀಟರ್ ಕ್ಲೋರಾನ್ ಇಂಟರ್ನಲಿ ಪ್ರೋಲ್ 18.5 SC ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಕುರಿ ಸಾಕಾಣಿಕೆ ಮಾಡುವಂತಹ ರೈತ ಬಾಂಧವರು ಗಮನಿಸಬೇಕು. ಕರುಳುಬೇನೆ ಮತ್ತು ಗಂಟಲು ಬೇನೆ ಈ ಸಾಂಕ್ರಾಮಿಕ ರೋಗಗಳು ಮಳೆಗಾಲದ ತಿಂಗಳುಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತವೆ. ಕುರಿ ಮತ್ತು ಮೇಕೆಗಳಿಗೆ ಲಸಿಕೆಯನ್ನು ಹಾಕಿರಿಸಿಕೊಂಡಿರದಿದ್ದರೆ ಈ ರೋಗಗಳ ವಿರುದ್ಧ ಸ್ಥಳೀಯ ಪಶುವೈದ್ಯರ ನೆರವಿನಿಂದ ಲಸಿಕೆಯನ್ನು ಹಾಕಿಸಿ. ಗಂಟಲು ಬೇನೆ ಈ ರೋಗವು ಪ್ರತಿ ವರ್ಷ ಮುಂಗಾರು ಮಳೆ ಆರಂಭದಲ್ಲಿ ಅಂತಂದರೆ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಉಲ್ಬಣಗೊಳ್ಳುತ್ತಿರುವುದರಿಂದ ಗಂಟಲು ಬೇನೆ ಲಸಿಕೆಯನ್ನು ರೈತ ಬಾಂಧವರು ಮೇ ತಿಂಗಳಲ್ಲಿ ಮಾಡಿಸಬೇಕು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ನಿಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರ ಅಥವಾ ಕೃಷಿ ಪರಿಣಿತರನ್ನ ಭೇಟಿಯಾಗಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು. ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳನ್ನು ಕೇಳಿದಿರಿ. ಪ್ರಿಯ ಕಿಸಾನ್ ಬಹನೋ ಅವರ್ ಭಾಯಿಯೋ ನಮಸ್ಕಾರ. 29 ಮೈ ಸೆ 12 ಜೂನ್ ತಕ್ ಚಲೇಗಾ ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನ. ಏಕ ಐಸಾ ಅಭಿಯಾನ ಜಿಸ್ಮೆ ಕೃಷಿ ವೈಜ್ಞಾನಿಕ ಚಲಕರ್ ಖುದ್ ಆಪ್ಕೆ ಪಾಸ್ ಆಯ್ಗೆ, ಆಪ್ಕೆ ಗಾಂವ್ ಆಯ್ಗೆ, ಆಪ್ಸೆ ಬಾತ್ ಕರೆಂಗೆ, ಆಪ್ಕಿ ಖೇತಿ ಔರ್ ಬಾಗ್ವಾನಿ ಕಿ ಜರೂರತೋ ಕೋ ಸಮಝೆಂಗೆ ಔರ್ ಆಪ್ಕಿ ಜರೂರತ್ ಕೆ ಹಿಸಾಬ್ ಸೆ ಆಪ್ಕೊ ಸಮಾಧಾನ ಭಿ ಬತಾಯೆಂಗೆ. ಆಪ್ ಉನ್ಸೆ ಪೂಛ್ ಸಕ್ತೆ ಹೈ ಕೈಸೆ ಆಪ್ಕಿ ಫಸಲ್ ಅಚ್ಚಿ ಹೋ, ಉತ್ಪಾದನ್ ಕೈಸೆ ಬಢೆ, ಲಾಗತ್ ಕೈಸೆ ಘಟೆ, ಕೌನ್ ಸಿ ನಯಿ ತಕನೀಕಿ ಅಪನಾಯೆ, ಕೀಟೋ ಔರ್ ರೋಗೋ ಸೆ ಕೈಸೆ ಅಪ್ನಿ ಫಸಲ್ ಕೋ ಬಚಾಯೆ. ಲೇಕಿನ್ ಯಹ ಅಭಿಯಾನ ಕೇವಲ ಜಾನಕಾರಿ ನಹೀ ಹೈ, ಸಮಾಧಾನ ಲೇಕರ್ ಆಯಾ ಹೈ. ತೋ ಭಾಯಿಯೋ ಔರ್ ಬಹನೋ ಇಸ್ ಅಭಿಯಾನ ಸೆ ಜುಡಿಯೆ, ಸವಾಲ್ ಪೂಛಿಯೆ, ಸಮಾಧಾನ ಪಾಯಿಯೆ, ಉತ್ಪಾದನ್ ಬಢಾಯಿಯೆ, ಉತ್ಪಾದನ್ ಕಿ ಲಾಗತ್ ಘಟಾಯಿಯೆ ಔರ್ ಮಿಲ್ಕರ್ ಬಢಾಯಿಯೆ ವಿಕಸಿತ್ ಖೇತಿ ಕಿ ಓರ್ ಮಜಬೂತ್ ಕದಮ್. ಕ್ಯೋಂಕಿ ಜಬ್ ಖೇತಿ ವಿಕಸಿತ್ ಹೋಗಿ ತಭಿ ಸಾಕಾರ ಹೋಗಾ ವಿಕಸಿತ್ ಭಾರತ್ ಕಾ ಸಪ್ನಾ. ಜಯ ಜವಾನ್, ಜಯ ಕಿಸಾನ್, ಜಯ ವಿಜ್ಞಾನ್, ಜಯ ಅನುಸಂಧಾನ್. ರೈತ ಬಾಂಧವರೇ, ಇದರೊಂದಿಗೆ ಇವತ್ತಿನ ಕೃಷಿರಂಗ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ. ಈಗ ಜನಪದ ಸಂಗೀತ ಕಾರ್ಯಕ್ರಮ. ಸಿಂಧನೂರು ತಾಲೂಕಿನ ಬೆಳಗುರುಕಿ ಭೀಮಣ್ಣ ಹಾಗೂ ಸಂಗಡಿಗರಿಂದ ಭಜನಾ ಪದಗಳನ್ನು ಕೇಳೋಣ. ಮೊದಲಿಗೆ ಒಂದು ಜಾಹೀರಾತು. ಒಂದೊಳ್ಳೆ ಇನ್ಶೂರೆನ್ಸ್ ಪಾಲಿಸಿ ಎಐ ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ಐಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ಐಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಶಾರದಾಂಬಯನಗೆ ಪಾಲಿಸೆ ಸರಸ್ವತಿ ದೇವಿ ಶಾರದಾಂಬಯನಗೆ ಪಾಲಿಸೆ ಶಾರದಾಂಬಯನಗೆ ಪಾಲಿಸೆ ಶಾರದಾಂಬಯನಗೆ ಪಾಲಿಸೆ ಸರಸ್ವತಿ ದೇವಿ ಶಾರದಾಂಬಯನಗೆ ಪಾಲಿಸೆ ಶಾರದಾಂಬೆ